ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮಾರುಕಟ್ಟೆಯಲ್ಲಿನ ಯಶಸ್ಸನ್ನು ಕುರಿತು ಕೆಆರ್ ನಗರ ತಾಲೂಕು ಅಡಗನಹಳ್ಳಿಯಲ್ಲಿ ದೇಸಿರಿ ಕೃಷಿ ಉದ್ಯಮ ನಡೆಸುತ್ತಿರುವ ಎಚ್ಆರ್ ನವೀನ್ ಕುಮಾರ್ ಮತ್ತು ಎಂ ಮಹೇಶ್ ಅವರೊಂದಿಗೆ ಮಾತುಕತೆ ಇದೆ. ಎಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ನಮಗೆಲ್ಲ ಸಾಮಾನ್ಯವಾಗಿ ಇತ್ತೀಚೆಗೆ ಒಂದು ತಮಾಷೆ ಏನಂದರೆ, ನಗರ ಪ್ರದೇಶದ ಮಕ್ಕಳಿಗೆ ಹಾಲು ಎಲ್ಲಿಂದ ಬರುತ್ತೆ ಅಂದರೆ ಕೇವಲ ಪ್ಯಾಕೆಟಿಂದ ಬರುತ್ತೆ ಅಂತ ಮಾತ್ರ ಗೊತ್ತಿದೆ. ಅದರ ಹಿನ್ನೆಲೆ ಹೆಚ್ಚಾಗಿ ಗೊತ್ತಿಲ್ಲ ಅನ್ನತಕ್ಕಂಥದ್ದು ತಮಾಷೆನೂ ಕೂಡ, ಹಾಗೆ ನೈಜತೆಗೆ ಹತ್ತಿರವೂ ಕೂಡ. ಅದೇ ರೀತಿಯಾಗಿ ಜನಸಾಮಾನ್ಯರಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನಗಳೂ ಸೇರಿದ ಹಾಗೆ, ನಾವು ಖಾದ್ಯ ಪದಾರ್ಥಗಳಿಗೆ ಉಪಯೋಗಿಸುವ ಎಣ್ಣೆ ಎಲ್ಲಿಂದ ಬರುತ್ತೆ ಅಂದರೆ ಅದು ಕೇವಲ ಪ್ಯಾಕೆಟ್ನಿಂದ ಬರುತ್ತೆ ಅನ್ನೋಷ್ಟು ಕೂಡ ಜನಜನಿತವಾಗಿದೆ. ಆದರೆ ಅದು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ನಮ್ಮ ಖಾದ್ಯಗಳಲ್ಲಿ ಬಳಸ್ಕೊಂಡು ನಾವು ಅದನ್ನು ತಯಾರಿಸ್ತೇವೆ ಅಂತಕ್ಕಂಥದ್ದೇ ನಮಗೆ ಬಹುತೇಕ ಮರೆತು ಹೋಗ್ಬಿಟ್ಟಿದೆ. ಆದರೆ ಇಲ್ಲೊಂದು ಯುವಕರ ತಂಡ ಅದನ್ನು ಪುನಃ ನಮ್ಮ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ಕೊಡಬೇಕು, ಹಾಗೆ ಬಳಸುವಂತೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪಣತೊಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅಂತಹ ಯುವಕರ ತಂಡದಲ್ಲಿ ಇಬ್ಬರು ಅಂದರೆ ನವೀನ್ ಕುಮಾರ್ ಹೆಚ್ ಆರ್ ಅವರು, ಹಾಗೆ ಮಹೇಶ್ ಎಂ ಅವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಈ ಒಂದು ಕಾರ್ಯ ಸಾಧನೆಯ ಬಗ್ಗೆ ಮಾತಾಡಲಿಕ್ಕೆ ಇದ್ದಾರೆ. ಅದು ಏನು ಕಾರ್ಯ ಸಾಧನೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಮಹೇಶ್ ಅವರೇ ಹಾಗೂ ನವೀನ್ ಕುಮಾರ್ ಅವರೇ, ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಈಗ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀರಿ, ಇದು ನಮ್ಮ ಕೃಷಿ ಚಟುವಟಿಕೆಗಳಿಗೆ ಪೂರಕವಾದಂಥದ್ದು ಹಾಗೂ ಕೃಷಿಕರಿಗೆ ಗ್ರಾಹಕರಿಗೆ ಇಬ್ಬರಿಗೂ ಅನುಕೂಲವಾದಂತಹದ್ದು, ಅದರಲ್ಲೂ ದೇಸೀಯ ಒಂದು ರಾಸಾಯನಿಕ ಮುಕ್ತವಾದಂತಹ ಆಹಾರದಲ್ಲಿ ಬಳಸ್ತಕ್ಕಂತಹ ಒಂದು ಎಣ್ಣೆಯನ್ನು ನೀವು ತಯಾರಿಸ್ತಾ ಇದ್ದೀರಿ. ಶುದ್ಧ ಗಾಣದ ಎಣ್ಣೆ, ಅದರಲ್ಲೂ ಎತ್ತಿನ ಗಾಣದ ಎಣ್ಣೆಯನ್ನು ಎತ್ತನೇ ಬಳಸಿ ಗಾಣವನ್ನು ತಿರುಗಿಸಿ ಮಾಡ್ತಾ ಇರ್ದಿರಿ. ಈ ರೀತಿಯಾದ ಒಂದು ಪ್ರಯೋಗವನ್ನು ನೀವು ಯಾಕೆ ಮಾಡಬೇಕು ಅನ್ನಿಸ್ತು ಮತ್ತು ಎಲ್ಲಿಂದ ನಿಮಗೆ ಪ್ರೇರಣೆ ಸಿಕ್ತು, ಮಹೇಶ್ ಅವರು ಮೊದಲು ತಿಳಿಸ್ಕೊಳ್ಳಿ. ನಾವು ಇದನ್ನು ಶುರು ಮಾಡೋದಕ್ಕೂ ಮೊದಲೇ ನೀವು ಹೇಳಿದಾಗೆ 5 ವರ್ಷದಿಂದ ನಮ್ಮನ್ನು ಕೇಳಿದ್ರು ಎಣ್ಣೆಗಳು ಎಲ್ಲಿಂದ ಬರುತ್ತೆ ಅಂದರೆ ನಾವು ಕೂಡ ಪ್ಯಾಕೆಟಲ್ಲಿ ಬರುತ್ತೆ ಅನ್ನೋ ಒಂದು ಸ್ಥಿತಿಲಿದ್ವು. ನಾನು ನವೀನು ಮತ್ತು ನನ್ನ ಇನ್ನೊಬ್ಬರು ಸ್ನೇಹಿತ ಆದ ಯೋಗೇಶ್ ಇವತ್ತು ಇಲ್ಲಿಲ್ಲ. ಅವರು 3 ಜನನು ಒಂದೇ ಕಂಪ್ನಿಯಲ್ಲಿ ಕೊನೆ ಅಸೈನ್ಮೆಂಟ್. ನನಗೆ ಒಂದು 20 ವರ್ಷ ಕಾರ್ಪೊರೇಟಲ್ ಎಕ್ಸ್ಪೀರಿಯೆನ್ಸ್ ಇದೆ, ನವೀನ್ಗೊಂದು 17 ವರ್ಷ, ಯೋಗೇಶ್ ಒಂದು 17 ವರ್ಷ, ಎಲ್ಲ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ವು. ಸೆಂಟಮ್ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬೆಂಗಳೂರಿನಲ್ಲಿ. ನಮಗೆ ಸಿಕ್ತಂಥ ಸಮಯದಲ್ಲಿ ನಾವು ತುಂಬ ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ವು, ಮಾತಾಡ್ತಾ ಇದ್ವು. ಆರೋಗ್ಯದ ಮೇಲೆ ಆಗೋ ಪರಿಣಾಮಗಳು, ರೈತರುಗಳೆಲ್ಲ ಆಗೋಂಥ ಸಮಸ್ಯೆಗಳು, ಇದ್ರ ಬಗ್ಗೆ ತುಂಬ ವಿಚಾರಗಳನ್ನ ಮಾತಾಡ್ತಾ ಇದ್ವು. ಬಟ್ ಏನನ್ನಿಸ್ತಾ ಇತ್ತು ಅಂದರೆ ನಾವು ಪ್ರತಿ ಸಲ ಮಾತಾಡಿದಾಗಲೂ ಎಲ್ಲೋ ಒಂದು ಕಡೆ ಬರೀ ಮಾತಾಡ್ತೀವಿ, ಅದಕ್ಕೆ ಯಾವುದೇ ಒಂದು ಆ್ಯಕ್ಷನ್ ತೊಗೊಳ್ಳಲ್ಲ ನಾವು ಅದ್ರ ಬಗ್ಗೆ. ಅದು ಮಾತಾಡಲಿಲ್ಲ ಅಂದರೆ ಅದು ಬರೀ ಮಾತಾಗಿ ಒಂದು ಗಾಸಿಪಾಗಿ ಉಳ್ಕೊಳ್ಳುತ್ತೆ, ಅದ್ರ ಏನು ಯೂಸ್ ಇರಲ್ಲ, ಆಗಲ್ಲ ಅನ್ನೋ ಇದರಲ್ಲಿ ಇತ್ತು. ಆ ನಿಟ್ಟಿನಲ್ಲಿ 2017 ಬಿಗಿನಿಂಗಲ್ಲೇ ಹೆಚ್ಚು ಕಮ್ಮಿ ನಾನು ನವೀನು ಏನಾದರೂ ಮಾಡಬೇಕು ನಮ್ಮ ಇದರಲ್ಲಿ ಮಾಡಿದಾಗ ಅಂದಾಗ ನಮ್ಮ ಒಂದು ಕಾಮನ್ ಫ್ಯಾಕ್ಟರು, ನಮ್ಮ 3 ಜನಕ್ಕೂ ಕಾಮನ್ ಆಗಿದ್ದಂಥದ್ದು ಇಂಟ್ರೆಸ್ಟ್ ಇದ್ದಿದ್ದು ಅಗ್ರಿಕಲ್ಚರ್ ಬಗ್ಗೆ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಅಲೈಡ್ ಪ್ರಾಡಕ್ಟ್ಸ್ ಯಾವುದಾದ್ರೂ ಮಾಡೋಂಥದ್ದು ಅನ್ನೋದ್ರ ಬಗ್ಗೆ ಇತ್ತು. ನಮಗೂ 2017 ಯಾವುದ್ರಲ್ಲಿ ಮಾಡಬೇಕು ಅನ್ನೊಂದು ಕ್ಲಾರಿಟಿ ಇರಲಿಲ್ಲ. ಒಂದೊಂದ್ಸಲಿ ನಾನು ನವೀನು ಪ್ರತಿ ವಾರ ಕೆಲಸ ಮುಗಿಸಿ ಬಂದಾಗ ಶನಿವಾರ ಭಾನುವಾರ ಒಂದೊಂದು ಪ್ಲೇಸ್ಗಳಿಗೆ ಭೇಟಿ ಕೊಡ್ತಾ ಇದ್ವು. ಒಂದ್ಸಲಿ ಕೋಳಿ ಫಾರಂಗೆ ಭೇಟಿ ಕೊಟ್ಟವು, ಒಂದ್ಸಲಿ ಡೈರಿಗೆ, ಒಂದ್ಸಲಿ ಸಾವಯವ ತರಕಾರಿ, ಒಂದ್ಸಲಿ ಮಿಲ್ಲೆಟ್, ಈ ಥರ ಪ್ರತಿದಿನ. ಬಟ್ ನಮಗೆ ಯಾವುದು ತುಂಬ ಕ್ಲಾರಿಟಿ ಇರಲಿಲ್ಲ ಏನು ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಹೋಗೋದಾಗ ಈ ಪ್ರತಿ ವಾರದಲ್ಲಿ ಶನಿವಾರ ಭಾನುವಾರ ವೀಕೆಂಡ್ ಫಾರ್ಮರ್ಸ್ ರೀತಿ ಬಂದು ಏನೋ ಒಂದು ನೋಡ್ಕೊಂಡು ಹೋಗೋದ್ರಲ್ಲಿ ಏನೋ ಅದನ್ನ ಅಚೀವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಅದು ಟೈಮ್ ಸಾಲ್ತಾನೂ ಇರಲಿಲ್ಲ ಅನಿಸ್ತಾ ಇತ್ತು. ಅದಕ್ಕೆ ಒಂದು ದಿನ ನಾವು ಅಂದ್ಕೊಂಡು ಏನಾದರೂ ಮಾಡೋದಾದರೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ಳೋಣ. ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೋಬೇಕು ಅಂದರೆ ನಾವು ಈ ಕೆಲಸನ ಬಿಡಬೇಕು. ಒಂದು 3-4 ತಿಂಗಳು ಬೇಕಾದರೆ ಪ್ಲಾನ್ ಮಾಡಿ ನಾವು ಕೆಲಸನ ಬಿಡೋದಕ್ಕೆ ರೆಡಿ ಇದ್ದೀವ ಅಂತ ಎಂದಾಗ 3 ಜನನು ಸರಿಸುಮಾರು ಜುಲೈ ಆಗಸ್ಟ್ ಟೈಮಲ್ಲಿ ಒಪ್ಕೊಂಡು 3 ಜನನು ಕಂಪ್ನಿಗಳಿಗೆ ಒಟ್ಟಿಗೆ ರಿಸೈನ್ ಮಾಡಿದ್ವು. 2017 ಅಕ್ಟೋಬರಲ್ಲಿ ಒಂದು ಜರ್ನಿ ಶುರು ಮಾಡಬೇಕು ಅಂತ ಫೀಲ್ಡ್ಗಿಳಿದ್ವು. ನಮಗೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ, ಯಾವ ಕಡೆ ಜರ್ನಿ ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ. 3 ಜನನು ನಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಒಂದು ಕಾರ್ ತೊಗೊಂಡು ನಾವು ಹೊರಟಿದ್ದು. ಹೆಚ್ಚು ಕಮ್ಮಿ ಚಿತ್ರದುರ್ಗ ತುಮಕೂರು ಕಡೆಯಿಂದ ಹೊರಟವರು ನಾವು. ಒಂದು 2,000 ಕಿಲೋಮೀಟ್ರು ಯಾವ ದಿಕ್ಕಿನಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಪ್ರತಿದಿನ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿರಲಿಲ್ಲ. ಇವತ್ತು ಎಲ್ಲಿ ಉಳಿತೀವಿ, ಯಾರ ಮನೇಲಿ ಉಳಿತೀವಿ, ಯಾರ ಮನೇಲಿ ಊಟ ಆಗುತ್ತೆ, ಎಲ್ಲಿ ಊಟ ಮಾಡ್ತೀವಿ, ಎಲ್ಲೂ ಗೊತ್ತಿರಲಿಲ್ಲ. ನಮ್ಮ ಜರ್ನಿ ಶುರು ಮಾಡಿದ್ವು. ಜರ್ನಿ ಶುರು ಮಾಡಿದಾಗ ನಮಗೆ ಗೊತ್ತಾಗಿದ್ದಂಥ ಒಂದು ಅತಿಯಾದ ಒಂದು ಕಣ್ಣಿಗೆ ಕಾಣೋಂಥದ್ದು ತುಂಬ ರೈತರುಗಳ ಸಮಸ್ಯೆಗಳು. ಆ ರೈತರುಗಳ ಸಮಸ್ಯೆಗಳಲ್ಲಿ ಮಾರುಕಟ್ಟೆ ಸಮಸ್ಯೆಗಳಾಗಿರ್ಬೋದು, ರೈತರು ಬೆಳೆಯುವಂಥ ಪದಾರ್ಥಗಳಿಂದಾಗಿರ್ಬೋದು, ಈ ವಿಚಾರಗಳಲ್ಲಿ ಹೆಚ್ಚು ನೋಡಿದಾಗ ನಮಗೆ ಒಂದು ಮೇಜರ್ ಫ್ಯಾಕ್ಟರ್ಗಳು ಕಂಡಿದ್ದು ರಾಸಾಯನಿಕಗಳಿಂದ, ಅಂದರೆ ಕೆಮಿಕಲ್ ಫಾರ್ಮಿಂಗಿಂದ ತುಂಬ ಹೆಚ್ಚು ಇಶ್ಯೂಗಳಾಗ್ತಾ ಇದೆ ಅನ್ನೋ ಒಂದು ಮನವರಿಕೆ ಆಯಿತು. ಅದನ್ನು ಕೋರ್ಲೇಟ್ ಮಾಡ್ಕೊಳಕ್ಕೆ ಹೋದಾಗ ನಮ್ಮ ಆನ್ಸೆಸ್ಟರ್ಸ್ ಅಥವಾ ನಮ್ಮ ತಂದೆ ನಮ್ಮ ತಾತ ಅವರುಗಳು ಬದುಕಿದ್ದಂಥ ರೀತಿ ಅವರುಗಳು ಒಂದಲ್ಲ ಒಂದು ದಿನ ಸಾಯ್ತಾ ಇದ್ರು, ಬಟ್ 70 ವರ್ಷ 80 ವರ್ಷ ಆರೋಗ್ಯವಾಗಿ ಬದುಕು ಸಾಯ್ತಾ ಇದ್ರು. ಬಟ್ ನಮ್ಮ ಈ ಜೀವನದಲ್ಲಿ ಹುಟ್ಟಿದ ಮಗುವಿಂದನೇ ರೋಗಗಳನ್ನ ಶುರು ಮಾಡೋಕೆ ಶುರು ಮಾಡ್ತೀವಿ. ಎಲ್ಲೋ ನಾವು ತಿನ್ನುವಂಥ ಆಹಾರ ನಮಗೆ ವಿಷವಾಗ್ತಿದೆ. ಅದನ್ನು ಹೇಗೆ ನಾವು ಜನರಿಗೆ ಮನವರಿಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ತುಂಬ ಆಪ್ಷನ್ಸ್ಗಳಿತ್ತು. ಇವಾಗ ಎ ಟು ಮಿಲ್ಕ್ ಮಾಡೋಣ ಅಂತ, ಮತ್ತು ಮಿಲ್ಲೆಟ್ಸ್ಗಳಿಗೆ ಹೋಗೋಣ, ಸಾವಯವ ತರಕಾರಿಗಳು ಬೆಳೆಯೋಣ ಅಂತ. ಈ ಒಂದು ಗೊತ್ತಾದಾಗ ಎಣ್ಣೆಯಿಂದ ಅತಿ ಹೆಚ್ಚು ಕಲಬೆರಕೆಗಳು ನಡೀತಾ ಇದೆ ಅಂತ 2019 FSSA ಅವರೇ ಒಂದು ಸರ್ವೆ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ ಮಾಡಿದಾಗ ಹೆಚ್ಚು ಕಮ್ಮಿ 20% ಅಷ್ಟು ಎಣ್ಣೆಗಳು ಯೂಸ್ ಮಾಡೋಕ್ಕಾಗದೆ ಇರೋ ಅಂತ ಸ್ಥಿತಿಯಲ್ಲಿದೆ. ಅಂದ್ರೆ ಎಲ್ಲಾ ಎಣ್ಣೆಗಳಲ್ಲೂ ಕಲಬೆರಕೆ ಇದೆ. ಎಲ್ಲ ಸ್ಯಾಂಪಲ್ ತಗೊಂಡು ಥ್ರೂಔಟ್ ಇಂಡಿಯಾದಲ್ಲಿ ತಗೊಂಡಿರೋಂಥ ಸ್ಯಾಂಪಲ್ ಅಲ್ಲಿ 24-25% ಎಣ್ಣೆಗಳನ್ನ ಯೂಸ್ ಮಾಡೋಕ್ಕಾಗದೇ ಇರೋ ಅಂತ ಅಡಲ್ಟ್ರೇಷನ್ ಆಗಿರೋಂಥದ್ದು. ಇದು ನಮಗೆ 2017 ಗೊತ್ತಾಯ್ತು. ಮಾಡೋದಾದ್ರೂ ನಾವೇನಾದರೂ ಒಂದು ಕೆಲಸ ಮಾಡೋದಾದರೆ ಎಣ್ಣೆಗಳ ಬಗ್ಗೆ ವರ್ಕ್ ಮಾಡೋಣ ಅಂತ, ಅಡುಗೆ ಎಣ್ಣೆಗಳು ಅದ್ರ ಬಗ್ಗೆ ಇನ್ನೂ ಹೆಚ್ಚು ಒಲವು ತೋರಿಸಿ ಅದ್ರ ಬಗ್ಗೆ ಹೇಗೆ ನಮ್ಮ ಪುರಾತನ ಕಾಲದಲ್ಲಿ ಯಾವ ರೀತಿ ಎಣ್ಣೆ ತೆಗಿತಿದ್ರು ಅಂತ ನೋಡಿದಾಗ ನಮಗೆ ಗೊತ್ತಾಗಿದ್ದು ಎತ್ತಿನ ಗಾಣದ ಪದ್ಧತಿ. ಈವನ್ ಈಗಲೂ ಹೆಚ್ಚು ಕಮ್ಮಿ 1,000 ವರ್ಷದಿಂದ ಎಣ್ಣೆಗಳು ತೆಗೆದಿರೋ ಇತಿಹಾಸಗಳಿದೆ. ಸೊ ಈ ಪದ್ಧತಿ ತುಂಬ ಹಳೆಯದು. ಪ್ರತಿಯೊಂದು ಹಳ್ಳಿಗಳಲ್ಲಿತ್ತು. ಪ್ರತಿಯೊಂದು ಹಳ್ಳಿಗಳಲ್ಲಿ ಅಲ್ಲಲ್ಲೇ ಎಣ್ಣೆಗಳನ್ನ ತೆಗೆದು ಸುಸ್ಥಿರವಾಗಿ ಜೀವನ ಸಾಗಿಸ್ತಾ ಇದ್ರು. ಇದು ಒಂದು ಕುಟುಂಬ, ಒಂದು ಸಮುದಾಯನೇ ಇತ್ತು. ಗಾಣಿಗ ಸಮುದಾಯ ಅಂತಲೇ ಒಂದಿತ್ತು. ಆ ಸಮುದಾಯದವರು ಎಣ್ಣೆ ತೆಗಿತಾ ಇದ್ರು, ಬಾರ್ಟರ್ ಸಿಸ್ಟಮ್ ಇತ್ತು, ಅಲ್ಲಿ ಅವರು ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ಈಗ ಜೀವನ ನಡೀತಾ ಇತ್ತು. ನಾವು ವಾಪಸ್ ಹೋಗಿ ನೋಡಿದಾಗ ಒಂದು 40 ವರ್ಷಗಳಿಂದ ಇದು ಕಾಲಕ್ರಮೇಣ ಇಂಡಸ್ಟ್ರಿಯಲೈಸೇಷನ್ ಆಗಿ ಅಗ್ರಿಕಲ್ಚರು ಮಾಡರ್ನೈಸೇಷನ್ ಆದಾಗ ಇದು ನಮಗೆ ಗೊತ್ತಿಲ್ಲದೆ ನಮ್ಮ ಗಮನಕ್ಕೆ ಬರದೆ ಒಂದೊಂದಾಗಿ ಮೂಲೆ ಗುಂಪಾಗಿ ನಾವು ಹುಡುಕಕ್ಕೆ ಶುರು ಮಾಡಿದಾಗ ನಮಗೆ ಸಿಕ್ಕಿದ್ದು ಒಂದು 4-5 ಗಣ ಒಂದು ಕರ್ನಾಟಕ, ಆಂಧ್ರಪ್ರದೇಶ, ತಮಿಳ್ನಾಡಲ್ಲಿ ಅಷ್ಟೇ. ಅದು ಊರ ಹಬ್ಬಗಳಿಗೆ ದೇವರುಗಳಿಗೆ ಎಣ್ಣೆಗಳನ್ನ ಮಾಡಬೇಕು ಅನ್ನೋದೊಂದಕ್ಕೆ ತೆಗೆಯೋದಕ್ಕೆ ಉಳಿಸ್ಕೊಂಡಿದ್ರು. ಯಾರೂ ಇದನ್ನು ಒಂದು ಉದ್ಯಮವಾಗಿ ನಿಲ್ಲಿಸ್ಕೊಂಡಿರಲಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ನಾವು ಅವಾಗ ಅಂದ್ಕೊಂಡಿದ್ದು ಇದನ್ನು ಯಾಕೆ ಒಂದು ಉದ್ಯಮವಾಗಿ ತಗೋಬಾರ್ದು ಅಂತ ಹೇಳಿ 2017 ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಒಂದು 5 ರಿಸರ್ಚ್ ಮಾಡಿದ್ವು. ಜನವರಿಲಿ ಎತ್ತಿನ ಗಾಣಗಳನ್ನ ಹಾಕೋಣ ಅಂತ ಡಿಸೈಡ್ ಆಯಿತು. ನಮಗೆ ಎತ್ತುಗಳ ಬಗ್ಗೆ ಗೊತ್ತಿರಲಿಲ್ಲ. ಎಲ್ಲ 20 ವರ್ಷ ಕಾರ್ಪೊರೇಟ್ಲಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿದವರು, ಎತ್ತುಗಳ ಬಗ್ಗೆ ಯಾವುದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇದ್ದಿದ್ದೊಂದೇ ಒಂದು ಸಮಾಧಾನ ವಿಚಾರ ಅಂದರೆ KR ನಗರದಲ್ಲಿ ನವೀನ ಜಮೀನು ಆಲ್ರೆಡಿ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಕಡೆ ವಾಲಿತ್ತು. ಅಲ್ಲಿ ಒಂದು ಒಂದು ಸಣ್ಣ ಕುಟುಂಬ ಇತ್ತು. ಸೊ ನಾವೇನೇ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಅಂದರೂ ಅಲ್ಲಿ ಮಾಡಿದ್ರೆ ನಮಗೆ ರಿಸಲ್ಟ್ಸು ಬೇಗ ಸಿಗುತ್ತೆ ಅಂತ ಹೇಳಿದ್ವು. ನಮ್ಮ ಮನೆಗಳಿಗೆ ಹೇಳಿದ್ವು, 1 ವರ್ಷ ನಿಮ್ಮ ಕೈಗಳಿಗೆ ಯಾರೂ ಸಿಗಲ್ಲ, ನಾವು ನಮ್ಮನ್ನ ಬಿಟ್ಬಿಡಿ, ಇದರಲ್ಲಿ ಒಂದು ಸಫಲತೆ ಕಾಣಲಿಲ್ಲ ಅಂದರೆ ಕೆಲಸಕ್ಕೆ ಬರ್ತೀವಿ ಅನ್ನೋ ಒಂದು ಇದನ್ನು ಹೇಳ್ಕೊಂಡು ನಾವು ವಾಪಸ್ ಬಂದ್ವು. ಅದು ಬಂದು 2018 2 ಎತ್ತುಗಳನ್ನ ಶ್ರೀರಾಮಚಂದ್ರಪುರ ಮಠಕ್ಕೆ ಹೋಗಿ ನಮ್ಮ ಇಂಟೆನ್ಷನ್ಗಳನ್ನ ಹೇಳಿದ್ವು. ಮಾಲೂರು ಗೋಶಾಲೆ ಶ್ರೀರಾಮಪುರ ಮಠದಲ್ಲಿ ಹೋಗಿ ಹೇಳಿದ್ವು. 2 ಎತ್ತುಗಳನ್ನ ದಾನವಾಗಿ ಕೊಟ್ಟರು. ಕೃಷ್ಣ ಬಲರಾಮ ಅಂತ ಹೆಸರಿಟ್ಕೊಂಡು ಕರ್ಕೊಂಡು ಬಂದ್ವು. ಫೆಬ್ರವರಿ ನವೀನ್ ಬರ್ಡೇ ಇತ್ತು, ಅವತ್ತು ನಾವು ಶುರು ಮಾಡಿದ್ದು ಗಾಣಗಳು. ಇವತ್ತು ನಮ್ಮದು 6ನೇ ವರ್ಷದ ಜರ್ನಿ. ಇವತ್ತು ನಮ್ಮ ಹತ್ರ ಒಂದು 14-15 ಗಾಣಗಳು ನಡೀತಾ ಇದೆ. 2 ಪ್ಲೇಸ್ಗಳಲ್ಲಿ ನಡೀತಾ ಇದೆ. KR ನಗರದ ಹತ್ರ ಅಡಗನಹಳ್ಳಿ, ಮಾಗಡಿ ಹತ್ರ ಇರೋವಂಥ ರಾಜನ ಪಾಳ್ಯದಲ್ಲಿ, ಮತ್ತು 3ನೇ ಗಾಣ ನಂಜನಗೂಡಲ್ಲಿ ಬರೋದಕ್ಕೆ ತಯಾರಾಗ್ತಿದೆ. ಇಷ್ಟು ಜರ್ನಿನ ನಾವು ಒಂದು 5 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಒಳ್ಳೆಯದು. ಆದರೆ ನೀವು ಹೇಳಿದ್ರಿ ಕಂಪನಿಯನ್ನು ಬಿಟ್ಟೆ ಅಂತ. ಈಗ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ. ನೀವು ವಿದ್ಯಾಭ್ಯಾಸ ಮಾಡಿರೋದಾಗ್ಬೋದು ಅಥವಾ ನಿಮ್ಮ ಊರು ಯಾವುದು? ನನ್ನ ಹುಟ್ಟೂರು ಚಾಮರಾಜನಗರ. ನನ್ನ ತಂದೆ ಪೊಲೀಸ್ ಇಲಾಖೆಯಲ್ಲಿದ್ದವರು, ನನ್ನ ತಾಯಿ ಗೃಹಿಣಿ, ನನ್ನ ಜೊತೆ 3 ಅಕ್ಕಂದಿರಿದ್ರು. ನನ್ನ ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಕಾಲೇಜು ಶಿಕ್ಷಣ ಎಲ್ಲ GSS ಕಾಲೇಜು ಚಾಮರಾಜನಗರದಲ್ಲೇ ಅಪ್ ಟು ಡಿಗ್ರಿ ತನಕ BCOM ಮಾಡಿದೆ. ನನ್ನ ತಂದೆ ನನ್ನ 15 ವರ್ಷದ ಇದ್ದಾಗಲೇ ತೀರೋದು, ನಮ್ಮ ತಾಯಿ ನನ್ನ ಸಾಕೋದಕ್ಕೆ ಕಷ್ಟಪಟ್ಟರು. ಆ ಟೈಮಲ್ಲಿ ನಾನು ಓದುವಾಗಲೇ ನಂದಿನಿ ಹಾಲಿನ ಏಜೆಂಟಾಗಿ ಮನೆ ಮನೆಗೂ ಹಾಲಾಗ್ತಿದ್ದೆ. ಆಗಲೇ ಎಲ್ಲೋ ಒಂದು ಕಡೆ ನನಗೆ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅನಿಸುತ್ತೆ. ಅದರ ಒಂದು ನಾಲೆಜ್ ಬಂದಿತ್ತು ಅನಿಸುತ್ತೆ, ಒಂದು ಬೇಸಿಕ್ ನಾಲೆಜ್ಜು. ನಾನು ಡಿಗ್ರಿ ಮುಗಿದ ಮೇಲೆ ನನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು MBA ಪದವಿ ಪಡ್ಕೊಂಡೆ. ಆಮೇಲೆ ವಾಪಸ್ ಬಂದು ಮೈಸೂರಲ್ಲಿ ಒಂದು 5 ವರ್ಷ ಕೆಲಸ ಮಾಡಿ ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ಸ್ ಕಂಪ್ನಿಲಿ ವರ್ಕ್ ಮಾಡಿದೆ. ಒಟ್ಟು ಒಂದು 18-20 ವರ್ಷ ವರ್ಕ್ ಮಾಡಿ ನೀವು ಈ ಕೃಷಿ ಪೂರಕ ಚಟುವಟಿಕೆಗೆ ತೊಡಗಿಸ್ಕೊಂಡಿದ್ದೀರಿ. ನಾವೀಗ ನವೀನ್ ಕುಮಾರ್ ಅವರಿಗೆ ಬರೋಣ. ಈಗ ನೀವು ಸಮಾನ ಮನಸ್ಕರು, ಜೊತೆಯಲ್ಲಿ ಸಹೋದ್ಯೋಗಿಗಳಾಗಿದ್ದಂಥವರು, ಈಗ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ಇದಕ್ಕೆ ಹೇಗೆ ನೀವು ತಯಾರಿ ಮಾಡಿಕೊಂಡ್ರಿ ನಿಮ್ಮ ಜಮೀನಿನಲ್ಲಿ? ಈಗ ನಿಮ್ಮ ಜಮೀನಿನಲ್ಲಿ ಇದರ ಪ್ರಾರಂಭ ಆಗಿರೋದು, ಇದು ಹೇಗೆ ತಯಾರಿ ಮಾಡಿಕೊಂಡ್ರಿ ಅಂತ ಸ್ವಲ್ಪ ಹೇಳಿ. ಮೂಲತಃ ನಮ್ಮದು ಹೊಳೆ ನರಸೀಪುರ, ತಂದೆ ವಿಲೇಜ್ ಅಕೌಂಟೆಂಟ್ ಆಗಿದ್ದರು, ತಾಯಿ ಗೃಹಿಣಿ. ನಾವು ಸೆಟ್ಲ್ ಆಗಿದ್ದೆಲ್ಲ ಕೆಆರ್ ನಗರದಲ್ಲಿ, ತಂದೆಗೆ ಕೆಲಸ ಕೆಆರ್ ನಗರ ಸುತ್ತಮುತ್ತ ಇತ್ತು. 9ನೇ ತರಗತಿಯಲ್ಲಿದ್ದಾಗ ತಂದೆ ತೀರ್ಕೊಂಡ್ರು, ಅಣ್ಣನಿಗೆ ತಂದೆ ಕೆಲಸ ಸಿಕ್ತು, ಅಣ್ಣ ತಾಯಿ ಇಬ್ಬರೂ ಕೂಡ ಮನೆಯೆಲ್ಲ ಸಂಭಾಳಿಸ್ತಾ ಇದ್ರು. ನನಗೂ ಕೂಡ ಡಿಪ್ಲೊಮಾ ತನಕ ಓದಿಸಿದ್ರು. ತದನಂತರ ಇನ್ನು ಓದೋದು ಸಾಕು, ಇನ್ನು ಕೆಲಸಕ್ಕೆ ಹೋಗು ಅಂತ ಮನಸ್ಸಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋಂಥದ್ದು ಇದ್ದರೂ ಕೂಡ ಅದನ್ನು ಮುಂದೆ ಮಾಡೋಣ, ಅದಕ್ಕೆ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಆ ಡ್ರೀಮ್ನ ಹಾಗೆ ಇಟ್ಕೊಂಡು ಬೆಂಗಳೂರು ಬಂದು ಕೆಲಸಕ್ಕೆ ಸೆಟ್ಲ್ ಆದವನು. ಮತ್ತು ನಾನು ಕೆಲಸ ಮಾಡ್ಕೊಂತ ಈವ್ನಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗು ನನ್ನ ಕನಸನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡೆ. ತದನಂತರ MBA ಕೂಡ ಡಿಸ್ಟೆನ್ಸ್ ಲರ್ನಿಂಗಲ್ಲಿ ಮಾಡ್ಕೊಂಡು ಕೊನೆ ಕಂಪ್ನಿ ನಾನು ವರ್ಕ್ ಮಾಡಿದ್ದು ಅಲ್ಲಿ ನಾನು ಮಹೇಶ್ ನನ್ನ ಬಾಸು ನಾವು ಕೆಲಸ ಮಾಡ್ತಾ ಆಗಲೇ ಮಹೇಶ್ ಎಷ್ಟೊಂದು ಹಿನ್ನೆಲೆ ಹೇಳಿದ್ರು ಯಾವ ಥರ ನಾವೆಲ್ಲ ಜಾಯ್ನ್ ಆದ್ವಿ, ಕೈ ಜೋಡಿಸಿದ್ವಿ ಒಂದೇ ಕೆಲಸಕ್ಕೆ ಅಂತೇಳಿ, ಹೇಗೆ ನಮ್ಮ ನಮ್ಮ ಕನಸುಗಳು ಎಲ್ಲ ಒಂದೇ ರೀತಿಯಲ್ಲಿ ಇದ್ದಿದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು 2014 ಭೂಮಿನ ತೊಗೊಂಡ್ವಿ 2 ಎಕರೆ. ಅದು ಖರೀದಿ ಮಾಡಿದ್ದು? ಖರೀದಿ ಮಾಡಿದ್ದು. ಎಲ್ಲರೂ ಸ್ನೇಹಿತರೆಲ್ಲ ಅಪಾರ್ಟ್ಮೆಂಟು ಈ ಥರ ಎಲ್ಲ ತೊಗೊತಾ ಇದ್ರು. ನಮಗೆ ಅಟ್ಲೀಸ್ಟು ಅದು ಯಾವಾಗ ನಮ್ಗೆ ಉಳ್ಕೊಳ್ತೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ, ಅಪಾರ್ಟ್ಮೆಂಟ್ ಎಲ್ಲ ಎಷ್ಟು ವರ್ಷ ಇರುತ್ತೋ ಏನೋ ಅಂತ. ಸೊ ಹಾಗಾಗಿ ಏನಾದ್ರು ಒಂದು ಲಂಪ್ಸಮ್ ಜಾಗ ತಗೊಳ್ಳೋಣ ಅನ್ನೋ ಥರ ನೋಡ್ತಾ ಇದ್ದಾಗ ಕೃಷಿ ಭೂಮಿ ತಗೊಳ್ಳೋಣ. ಅಂದರೆ 3 ಜನ ನೀವು 3 ಜನ ಒಟ್ಟಾಗಿ ತಗೊಂಡಿದ್ದು? ಇಲ್ಲ, ಅದಕ್ಕಿಂತ ಮುಂಚೆ 2014 ಇದು ನನ್ನ ತಲೆ, ನಾನು ವೈಯಕ್ತಿಕವಾಗಿ ತಗೊಂಡಿದ್ದು. ಶುರು ಮಾಡಿದ್ದು ಕೆಮಿಕಲ್ ಫಾರ್ಮಿಂಗು, ಮತ್ತು ಬರುಬರ್ತಾ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಮತ್ತು ಸ್ನೇಹಿತರ ಸಲಹೆ ಮೂಲಕ ನೈಸರ್ಗಿಕ ಕೃಷಿನ ಶುರು ಮಾಡಿ 2 ವರ್ಷ ಆಗಿತ್ತು. ಆವಾಗ ನೈಸರ್ಗಿಕ ಕೃಷಿ ಬಗ್ಗೆನೂ ಒಲವು ಇತ್ತು, ನಮ್ಮ ಆರೋಗ್ಯ ಎಲ್ಲೆಲ್ಲೆಲ್ಲ ಹದಗೆಡ್ತಾ ಇದೆ, ಅದಕ್ಕೆ ಮೂಲ ಕಾರಣ ಏನು ಅನ್ನೋಂಥದ್ದು ಸ್ವಲ್ಪ ಸ್ವಲ್ಪ ಜಸ್ಟ್ ಅವಾಗ ತಾನೇ ತಿಳಿತಾ ಇತ್ತು ನನಗೆ. ಸೊ ಆವಾಗ ನಮಗೆ ಬಂದಿದ್ದೇನೆ ಏನಾದರೂ ಒಂದು ಕೆಲಸ ಮಾಡೋಣ, ಅದರಲ್ಲಿ ನಮಗೂ ಕೂಡ ಜೀವನಾಂಶ ಆಗಬೇಕು, ಪ್ಲಸ್ ಸಮಾಜಕ್ಕೂ ಏನಾದರೂ ಒಂದು ಉಪಯೋಗ ಆಗಬೇಕು ಇದು ಮಾಡೋದ್ರಿಂದ ಅಂಥೇಳಿ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ಜರ್ನಿ ಇದ್ರ ಬಗ್ಗೆ ಎಲ್ಲ ಮಹೇಶ್ ಹೇಳಿದ್ರಾಗಲೇ, ಸೊ ಹುಟ್ಕೊಂಡಿದ್ದು ಸಂಸ್ಥೆನೇ ದೇಸಿರಿ ಪುಟ್ಟ ಗುಡಿ ಕೈಗಾರಿಕೆ ನಮ್ಮ ಘಟಕದಲ್ಲಿ ಶುರು ಮಾಡಿದ್ವಿ ಒಂದು ಗಾಣದಿಂದ. ಅದು ಹೇಗೆ ಜನಗಳ ಆರೋಗ್ಯನ ಕಾಪಾಡ್ಕೊಂಡು ಬಂತು, ಹಾಗೆ ಈ ಸಂಸ್ಥೆ ಕೂಡ ಬೆಳೀತಾ ಹೋಯಿತು. ಬೆಳೀತಾ ಬೆಳೀತಾ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ಒಂದು ಗಾಣದಿಂದ ಇವತ್ತು ನಾವು ಸುಮಾರು 14-15 ಗಾಣಗಳು ನಡೀತಾ ಇದೆ. ಒಂದು ಯೂನಿಟ್ ಇದ್ದಿದ್ದು ಈಗ 2 ಯೂನಿಟ್ ಆಗಿದೆ. KR ನಗರ ಅಡಗನಹಳ್ಳಿ ನಮ್ಮ ಘಟಕ ಮೊದಲನೇದು, ಎರಡನೇದು ಮಾಗಡಿ ತಾಲೂಕಿನ ರಾಜನಪಾಳ್ಯ ಅಂತ ಹಳ್ಳಿನಲ್ಲಿ, ಮತ್ತೆ ಮೂರನೇದು ಗಾಂಧಿ ಗ್ರಾಮ ಅಂತ ನಂಜನಗೂಡು ತಾಲೂಕಿನಲ್ಲಿ, ಹುಲ್ಲಳ್ಳಿ ಮತ್ತೆ ನಂಜನಗೂಡು ಮಧ್ಯ ಬರುತ್ತೆ. ಸೊ ಅಲ್ಲಿ ಪೂರ್ವ ತಯಾರಿ ಎಲ್ಲ ಈಗ ನಡೀತಾ ಇದೆ. ನಾವು ಶುರು ಮಾಡಿದಾಗ 15-20 ಜನ ಕಸ್ಟಮರ್ಗಳಿಂದ ಶುರು ಮಾಡಿದ್ವಿ. ಈಗ ಸರಿ ಸುಮಾರು 12,500 ಹೆಚ್ಚು ಗ್ರಾಹಕರುಗಳಿಗೆ ನಾವು ಮುಟ್ಟಿದ್ವಿ. ಪ್ರತಿ ತಿಂಗಳು 3,000-4,000 ಗ್ರಾಹಕರುಗಳ ಮನೆಗಳಲ್ಲಿ ಆರೋಗ್ಯಯುತವಾದ ಎಣ್ಣೆನ ತಲುಪಿಸಿ ಅವರ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಒಂದು ಪುಟ್ಟ ನಾವು ಒಂದು ಕಾಂಟ್ರಿಬ್ಯೂಷನ್ ಒಂದು ಗುಡಿ ಕೈಗಾರಿಕೆಯಿಂದ ಆಗಿದೆ. ತಂದಿದ್ದು 2 ಎತ್ತುಗಳು, ಇವತ್ತು ಸುಮಾರು 40-50 ಎತ್ತುಗಳು ನಮ್ಮಲ್ಲಿದೆ. ಎಲ್ಲ ಇದು ಹೆಚ್ಚಿನ ಪಾಲನವು ಸುಮಾರು 90%ಗಿಂತ ಹೆಚ್ಚಿನವು ಇದೆಲ್ಲದೂ ಗೋಶಾಲೆಗಳಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು. ಗೋಶಾಲೆಗಳಿಗೆ ಎಲ್ಲಿಂದ ಬಂತು ಅಂದರೆ ಸ್ಲಾಟರ್ ಹೌಸ್ಗಳಿಂದ ಬಂದಿದ್ದು, ಬೇರೆ ಬೇರೆ ಅದಕ್ಕೆ ಕಸಾಯಿಖಾನೆಗಳು ಈ ಥರದಿಂದ ಅಲ್ಲಿಗೆ ಬಂದಿದ್ದು. ಆ ಎತ್ತುಗಳು ಇವತ್ತು ನಮ್ಮನ್ನು ಕಾಪಾಡ್ತಾ ಇದ್ದಾವೆ. ಸುಮಾರು ಹಳ್ಳಿಕಾರು, ಮಲೆನಾಡು ಗಿಡ್ಡ ಈ ಥರ ಒಂದು 8-9 ತಳಿಗಳು ನಮ್ಮ ಹತ್ರ ಇದೆ. ಸೊ ಇತ್ತೀಚೆಗೆ ಎಲ್ಲ ತಳಿ ಸಂವರ್ಧನೆಗೋಸ್ಕರ ನಾವು ನೋಡ್ತಾ ಇದ್ವಿ, ಸಿಮೆನ್ನ ಆರ್ಟಿಫಿಷಿಯಲ್ ಸಿಮೆನ್ ತಂದೀವಿ ಕ್ರಾಸಿಂಗ್ ಮಾಡಿಸೋದು ಈ ಥರದ್ದೆಲ್ಲ ಇದೆ. ನಮ್ಮಲ್ಲಿ ನ್ಯಾಚುರಲ್ ಆಗಿ ಬುಲ್ಸ್ಗಳನ್ನ ಇಟ್ಕೊಂಡು ಅದನ್ನು ಕ್ರಾಸಿಂಗ್ ಮಾಡೋದು ಕೂಡ ಇತ್ತೀಚೆಗೆ ಮಾಡ್ತಾ ಇದ್ವಿ. ನಾವೇನು ಅಂದ್ಕೊಂಡು ಈ ರಂಗಕ್ಕೆ ಬಂದ್ವಿ ಅದರಲ್ಲಿ ಸ್ವಲ್ಪನೂ ಕಿಂಚಿತ್ತು ಆಚೆ ಈಚೆ ಡಿವಿಯೇಷನ್ ಮಾಡಿದಿರ ಅದೇ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ನಾವು ಅಷ್ಟೇ ಮೂರೇ ಜನ ಇದನ್ನ ಇಡೀ ಜಗತ್ತಿಗೆ ಎಣ್ಣೆ ಕೊಡ್ತೀವಿ ಅನ್ನಂತ ಕಲ್ಪನೆಯಿಂದ ಆಚೆ ಬಂದ್ವಿ. ಸ್ಟಾರ್ಟಿಂಗ್ ಒಂದ್ ಎರಡು ವರ್ಷದಲ್ಲೇ ಗೊತ್ತಾಗೋಯ್ತು ನಮ್ಗೆ ಇದು ನಾವೆಲ್ಲ ಮಾಡಕ್ಕಾಗಲ್ಲ ಅಂತ. ನಾವೇನ್ ಮಾಡಿದ್ವಿ, ಬೇರೆ ಬೇರೆ ಹಳ್ಳಿಗಳಲ್ಲಿ ಯಾರು ಯುವಕರು ಮುಂದೆ ಬರ್ತಾ ಇದಾರೆ ಅವ್ರಗಳಿಗೆ ಕೂಡ ಇದನ್ನ ವಿಚಾರನ ವಿನಿಮಯ ಮಾಡಿ ಅವ್ರಿಗೊಂದು ತರಬೇತಿಗಳನ್ನ ಕೊಟ್ಕೊಂಡು ಸುಮಾರು ಒಂದು 100-150 ಜನಕ್ಕೆ ನೇರವಾಗಿ ತರಬೇತಿ ಕೊಟ್ಟು ಸಂಘ ಸಂಸ್ಥೆಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಸುಮಾರು ಒಂದು 10,000 ಹೆಚ್ಚು ಜನಗಳಿಗೆ ಈ ವಿಚಾರಗಳನ್ನ ನಾವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಮುಟ್ಟಿ ಅವರು ಈಗ ಸುಮಾರು ಒಂದು 150-200 ಗಾಣಗಳು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣಗಳಲ್ಲಿ ನಡೀತಾ ಇದೆ. ಅವರುಗಳು ಕೂಡ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಏನೀಗ 40-50 ವರ್ಷ ಹಿಂದೆ ಈ ಎತ್ತಿನಗಾಣದ ಒಂದು ಎಣ್ಣೆ ತೆಗೆಯುವಂಥ ಪದ್ಧತಿ ನಿಂತೋಗಿತ್ತು, ಅದನ್ನು ನಾವು ಮತ್ತೆ ಮರುಬಳಕೆಗೆ ತರೋದ್ರಲ್ಲಿ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದು ಸಫಲತೆ ಕಂಡಿದೆ. ಆ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ತಾ ಇದೆ ಸರ್. 5 ವರ್ಷ ಜರ್ನಿಯಲ್ಲಿ ನಾನು ಮೊದಲೇ ಕೇಳಿದೆ ಮಹೇಶ್ ಅವ್ರನ್ನ, ನಿಮಗೆ ಕೃಷಿ ಹಿನ್ನೆಲೆ ಅಂತೂ ಇಲ್ಲ, ನಿಮ್ಮ ಮಾತಿನಲ್ಲಿ ಅರ್ಥವಾಗುತ್ತೆ. ಆದರೆ ಗಾಣದ ಎಣ್ಣೆಯನ್ನೇ ಯಾಕೆ ನೀವು ಆಯ್ಕೆ ಮಾಡಿಕೊಂಡ್ರಿ, ಅದು ನನ್ನ ಪ್ರಶ್ನೆ. ಯಾಕೆಂದರೆ ನಿಮಗೆ ಎಲ್ಲಿ ಏನು ಯಾರು ನೋಡಿದ್ರಾ ಅಥವಾ ಕೇಳಿದ್ರಾ ಅಥವಾ ನಿಮ್ಮಲ್ಲೇ ಇದು ಆಲೋಚನೆ ಬಂತ, ಹೇಗೆ? ನಾನು ನವೀನ್ ಯೋಗೇಶ್ ನಮ್ಮ ಜರ್ನಿ ಶುರು ಮಾಡಿದಾಗ 2017 ಅಕ್ಟೋಬರ್ ಟೈಮಲ್ಲಿ ನಾವು ಒಂದು 2,000 ಕಿಲೋಮೀಟರ್ ಒಂದೇ ಕಡೆ ಒಂದು ಜರ್ನಿ ಮಾಡಿದ್ವು. ಅಲ್ಲಿ ಒಂದು ನಮಗೆ ಕಣ್ಣೀ ತರಿಸಿದಂಥ ಒಂದು ವಿಚಾರ, ನಾರ್ತ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ತೋಟ, ದೊಡ್ಡ ತೋಟದಲ್ಲಿ ಒಂದು ನಮ್ಮ ಗೋಡನ್ ಇತ್ತು. ಗೋಡನ್ನಲ್ಲಿ ಅವರು ಎಲ್ಲ ವ್ಯವಸಾಯ ಮಾಡೋಂಥದ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ನೋಡ್ಕೊಂಡು ಅವ್ರ ತೋಟ ಎಲ್ಲ ನೋಡ್ಕೊಂಡು ಆಚೆ ಬರುವಾಗ ಅವ್ರನ್ನ ಕೇಳಿದ್ವು, ಈ ಗೋಡನ್ನಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ. ಅವರು ನಮಗೆ ಕೊಟ್ಟಂಥ ಉತ್ತರ, ಇಲ್ಲಿ ನಾವು ತುಂಬ ಅಡುಗೆ ಎಣ್ಣೆಗಳು ನಾವು ಮಾಡ್ತಾಯಿದ್ದೀವಿ ಅಂತ ನೋಡ್ಬೋದು ಅಂದಾಗ ಕರ್ಕೊಂಡೋಗಿ ತೋರಿಸಿದ್ರು. ತುಂಬ ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ಎಣ್ಣೆಗಳನ್ನ ರೀಫೈನ್ ಆಗಿರೋ ಎಣ್ಣೆಗಳನ್ನ ಪ್ಯಾಕ್ ಮಾಡಿ ಕೊಡ್ತಾಯಿದ್ರು. ಕೊಟ್ಟಾಗ ನಾವು ಕೇಳಿದ್ವಿ ಇಲ್ಲೆಲ್ಲ ಸಪ್ಲೈ ಆಗುತ್ತಾ ಅಂತ. ಒಂದು ಉತ್ತರ ನಮ್ಮನ್ನು ಗಾಬರಿ ಪಡಿಸ್ತು ಮತ್ತು ನಮ್ಮನ್ನು ಅದ್ರ ಬಗ್ಗೆ ಹೆಚ್ಚು ಥಿಂಕ್ ಮಾಡೋಂಥದ್ದು ಆಯಿತು. ಒಂದು ಉತ್ತರ ಅದರಲ್ಲಿ ಅವ್ರು ಹೇಳಿದ್ದು, ಈ ಎಣ್ಣೆಗಳು ಬರೀ ಮಾರುಕಟ್ಟೆಗೆ ಮತ್ತು ಇದು ನಮ್ಮ ಮನೆಗೆ ನಾನು ಬೇರೆ ಎಣ್ಣೆ ತಗೋತೀನಿ ಅಂತ. ಸೊ ಆ ಒಂದು ವಿಚಾರ, ಯಾರೋ ಒಬ್ಬರು ಉತ್ಪಾದಕರು ನಾನು ತಯಾರಿಸೋ ಪದಾರ್ಥನ ನಾನೇ ತಿನ್ನಲ್ಲ ಬೇರೆಯವ್ರಿಗೆ ಮಾತ್ರ ಕೊಡ್ತೀನಿ ಅಂದರೆ ಎಲ್ಲೋ ಒಂದು ಕಡೆ ಅದರದ್ದು ವ್ಯತ್ಯಾಸ ಇದೆ. ಅದು ಯಾಕೆ ಆ ರೀತಿ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಅಂತ ಈಗಲೂ ಕೂಡ ನಾವು ಹೇಳ್ತೀವಿ. ದೇಸರಿ ಸಂಸ್ಥೆಯಿಂದ ಯಾವುದೇ ಪದಾರ್ಥಗಳನ್ನ ನಾವು ಆಚೆ ತಂದರೆ ಫಸ್ಟ್ ನಾವು ಯೂಸ್ ಮಾಡೋದು ನಮ್ಮ ಮನೆಗಳಲ್ಲೇ. ನಮ್ಮ ಮನೆಗಳಲ್ಲಿ ನಾವು ಇಷ್ಟಪಡದೆ ನಾನು ಬೇರೆ ಒಬ್ಬ ಗ್ರಾಹಕರನ್ನಾಗಲಿ ಅಥವಾ ಬೇರೆಯವ್ರನ್ನಾಗಲಿ ನೀವು ಯೂಸ್ ಮಾಡಿ ನಾನು ಯೂಸ್ ಮಾಡಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಅದೊಂದು ಫಿಲಾಸಫಿ ಇಟ್ಕೊಂಡು ಇವತ್ತು ಕೂಡ ಯಾವುದೇ ಪದಾರ್ಥಗಳು ಬಂದರೂ ಫಸ್ಟು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದು ನಮ್ಮಗಳ ಮೇಲೇ. ನಮ್ಮ ಫ್ಯಾಮಿಲಿಗಳು ನಮ್ಮ ಕ್ಲೋಸ್ ನೆಟ್ವರ್ಕು ಒಪ್ಪಿ ಚೆನ್ನಾಗಿದೆ ಅಂದರೆ ಮಾತ್ರ ಅದನ್ನು ಬೇರೆ ಗ್ರಾಹಕರಿಗೆ ತಲುಪಿಸ್ತೀವಿ ಇಲ್ಲ ಅಂದ್ರೆ ಇಲ್ಲ. ಈ ಒಂದು ಕಾರಣ ನಮಗೆ ತುಂಬ ಇಂಪ್ಯಾಕ್ಟ್ ಆಗಿ ಎಣ್ಣೆಗಳ ಬಗ್ಗೆನೇ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತು. ಇಬ್ಬರಿಗೂ ವಿವಾಹಿತರ? ಹೌದು, ನಾನು ವಿವಾಹಿತ, ಮನೆಯವರು ರಮ್ಯಾ ಅಂತ ಬೆಂಗಳೂರಿನವರು. ಅವರು ಕೂಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾರೆ. ಮಗ 3ನೇ ಕ್ಲಾಸ್ ಕಲಿತಾನೆ, ಬೆಂಗಳೂರಿನಲ್ಲೇ ಓದ್ತಾಯಿದ್ದಾನೆ. ಅವ್ರಿಗೆ ನಾನು ವೀಕೆಂಡ್ಗಳಲ್ಲಿ ಆ ಕಡೆ ಹೋಗ್ತೀನಿ ಅಥವಾ ಅವ್ರಿಗೆ ರಜೆಗಳಿದ್ದಾಗ ಈ ಕಡೆ ಬರ್ತಾರೆ. ಸೊ ಮಹೇಶ್, ನೀವು? ನಾನು ವಿವಾಹಿತ, ನನ್ನ ಮಾಡಿದ ಸ್ಪಂದನ ಅಂತ, MSc ಮೈಕ್ರೋಬಯಾಲಜಿ ಮಾಡಿ ಈಗ ಗೃಹಿಣಿಯಾಗಿದ್ದಾಳೆ. ನನಗೆ ಇಬ್ಬರು ಹೆಣ್ಮಕ್ಳು, ಅದಿತಿ ಮತ್ತೆ ಅನ್ನೋ ಅಂತ ಇಬ್ಬರು ಹೆಣ್ಮಕ್ಳು ಇದ್ದಾರೆ. ಅಲ್ಲ, ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಸಾಮಾನ್ಯವಾಗಿ ನೀವು ಕೆಲಸ ಮಾಡ್ತಾ ಇರೋರು ಕೆಲಸವನ್ನು ಒಮ್ಮಿಂದ ಒಮ್ಮೆಲೆ ಬಿಡಬೇಕು ಅಂದಾಗ ನಿಮಗೆ ಅಭದ್ರತೆ ಇಲ್ಲ ಅಂದರೂ ಕೂಡ ಮನೆಯವರಿಗೆ ಅಭದ್ರತೆ ಕಾಡ್ತಾ ಇರುತ್ತೆ. ಯಾಕೆ ಬೇಕು ಈ ಹುಚ್ಚು ಸಾಹಸ, ನಾಳೆ ಏನು ಮಾಡೋಣ ನಾವು, ಇದು ಏನಾದರೂ ಯಶಸ್ಸು ಕೊಡಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಅನ್ನುವ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಅದಕ್ಕೆ ಅವರು ನಿಮ್ಮನ್ನು ಪ್ರೇರೇಪಿಸಿದ್ರೆ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಾಗ್ಬೋದು, ನಿಮ್ಮ ತಾಯಿ ಅಂದರು, ಮನೆಯವ್ರ ಕುಟುಂಬದ ಸದಸ್ಯರು ಮತ್ತೆ ನಿಮ್ಮ ಮಡದಿ ಅವರೆಲ್ಲ, ಹೇಗಿತ್ತು ನೀವು ಈ ಪ್ರಯತ್ನ ಕೈ ಹಾಕಿದಾಗ? ನಾವು ಬಿಡ್ತೀವಿ ಅಂದಾಗ ತುಂಬಾ ರೆಸಿಸ್ಟೆನ್ಸ್ ಇತ್ತು, ಯಾವುದು ವಿರೋಧ ಇತ್ತು ಬೇಡ ಅಂತ. ಅಂದ್ರೆ ನಾನು ಅವರು ಹೇಳಿತ್ತಿರೋಂಥ ವಿರೋಧ ಅದು ನನ್ನ ಪ್ರಕಾರ ಅವರ ವಿಚಾರ ಲೆಕ್ಕದಲ್ಲಿ ಅದು ಸರಿ ಇತ್ತು. ಏನಕ್ಕೆ ಅಂದ್ರೆ ನಾವೆಲ್ಲ ನಮ್ಮ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ತುಂಬ ಒಳ್ಳೆ ಉನ್ನತ ವಿದ್ಯೆಯಲ್ಲಿದ್ವು, ಒಳ್ಳೆ ಸಂಬಳ ಬರ್ತಿತ್ತು, ನಮಗೆ ಬೇರೆ ಇನ್ನೇನು ಬೇಕಾಗಿರಲಿಲ್ಲ. ಒಂದು ಕೆಲಸ ಮಾಡ್ಕೊಂಡು ಹೋಗಿದ್ರೆ ಸಾಕಾಗ್ತಾ ಇತ್ತು. ಎಲ್ಲ ಲೈಫ್ ಸೆಟ್ಲ್ ಆಗ್ತಿದೆ ಅಂತ ಹೇಳುವ ಟೈಮಲ್ಲಿ ಎಲ್ಲ ಒಂದು ಗ್ರಾಫು ಡೌನಲ್ಲಿ ಇತ್ತು. ಡೌನಿಂದ ಒಂದು ಸೆಟ್ಲ್ ಮಾಡ್ಕೊಂಡು ಲೈಫ್ ಬಂದು ಪುನಃ ಎಲ್ಲೋ ಏನಾದರೂ ಹೆಚ್ಚು ಕಮ್ಮಿ ಆದರೂ ವಿಲ್ ಬ್ಯಾಕ್ ಟು ಸ್ಕ್ವೇರ್ ಒನ್ ಅನ್ನೋ ರೀತಿ ಆಗುತ್ತೆ. ಅದು ಬೇಡ ಅಂತ ತುಂಬ ರೆಸಿಸ್ಟೆನ್ಸ್ ಇತ್ತು. ಬಟ್ ಅವರ ರೆಸಿಸ್ಟೆನ್ಸ್ ಇದ್ದಿದ್ದು ನಮ್ಮ ಮೇಲಿನ ಕಾಳಜಿ ಮೇಲೆ. ಎಲ್ಲೋ ಒಂದು ಕಡೆ ಮಾಡಿದ್ದಾರೆ ಇದು, ಪುನಃ ಇವರು ಸ್ಟ್ರಗಲ್ ಮಾಡೋದು ನಮಗೆ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಎಲ್ಲ ಒಂದು ಕಡೆ ಉಚ್ಚ ಧೈರ್ಯ ಅನ್ನಬೇಕು ಅಥವಾ ಈಗ ನಮಗೆ ಭಯ ಆಗುತ್ತೆ ಒಂದೊಂದು ಸಲ ಅನ್ಸ್ಕ ಈ ಡಿಸಿಷನ್ ನಾವು ತೊಗೊಂಡ್ವ ಅಂತ ನಾವು ಒಂದು ವರ್ಷ ಟೈಮ್ ತೊಗೊಂಡು ಮನೆಗಳ ಹತ್ರ ಒಂದು ವರ್ಷ ಟೈಮ್ ಕೊಡಿ ಏನು ಮಾಡ್ತೀವಿ ನಾವು ಮಾಡೋದಂತೂ ಒಂದಿದೆ ಬಟ್ ಏನು ಮಾಡ್ತೀವಿ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ನವೆಂಬರ್ 2018 ತನಕ ನಾವು ಟೈಮ್ ತೊಗೊಂಡು ಮಾಡಲಿಲ್ಲ ಏನು ಅಂದರೆ ನಮಗೆ ವಾಪಸ್ಸು ಕಾರ್ಪೊರೇಟ್ಲಿ ಬರೋ ಅಂಥ ಒಂದು ಅಟ್ಲೀಸ್ಟ್ ಅದೇ ಸಂಬಳ ಸಿಗದಾದರೂ ಒಂದು 10-20% ಕಮ್ಮಿ ಸಿಗೋಂಥ ಸಂಬಳ ಕೆಲಸ ಅಂತೂ ಸಿಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಕೊಟ್ಟು ನಾವು ನಮ್ಮ ಕೆಲಸ ಬಿಟ್ವು. ಅಂದರೆ ನಿಮಗೆ ಭದ್ರತೆ ಇತ್ತು, ನಿಮಗೆ ಕೆಲಸದ ಅಂದರೆ ಉದ್ಯೋಗದ ಅಭದ್ರತೆ ಅಲ್ಲದೆ ಇದ್ದರೂ ನಿಮಗೆ ಒಂದು ಅನುಭವದ ಭದ್ರತೆ ಅಂತೂ ಇತ್ತು. ಆ ನಂಬಿಕೆ ಮೇಲೇ ನಾವು ಕೈ ಹಾಕಿದ್ವು. ಬಟ್ ನಾವು ಅಂದ್ಕೊಂಡಿದ್ದ ರಿಯಾಲಿಟಿಗೂ ದ ಪ್ರಾಕ್ಟಿಕಲ್ಗೂ ಅಫ್ಕೋರ್ಸ್ ದರ್ ವಾಸ್ ಅ ಡಿವಿಯೇಷನ್, ತುಂಬ ಒಂದು ಸ್ವಲ್ಪ ಇತ್ತು. ಬಟ್ ನಮ್ಮ ಎಲ್ಲರ ಶ್ರೀರಕ್ಷೆ, ನಮ್ಮ ಥಿಂಗ್ಸ್ ವೆಂಟ್ ವೆಲ್. ಒಂದು 2-2.5 ವರ್ಷದಲ್ಲಿ ಸೆಟ್ಲ್ ಆಗಕ್ಕೆ ಶುರು ಆದ್ವು ನಾವು. ಈಗ ಒಬ್ಬ ನಿರುದ್ಯೋಗಿ ಯುವಕರು ಯಾರು ಅವರ ಗ್ರಾಮದಲ್ಲಿ ಸುತ್ತಮುತ್ತ ಜನಕ್ಕೆ ಒಂದು ಗ್ರಾಮಕ್ಕೆ ಒಬ್ಬ ಯುವಕರು ಅಥವಾ ಒಂದು ಕುಟುಂಬ ಈ ರೀತಿಯಾದ ಒಂದು ಪ್ರಯೋಗವನ್ನು ಮಾಡಿದ್ರೆ ಒಂದು ಗ್ರಾಮಕ್ಕೆ ಅವರು ಕೊಡ್ತಾ ಹೋದರೆ ಅಂದರೆ ಮಾರಾಟ ಮಾಡ್ತಾ ಹೋದರೆ ಅವರವ್ರ ಜೀವನವನ್ನು ಕಟ್ಕೊಳ್ಬಹುದು. ಅಂತಹ ಯುವಕರು ಈ ಪ್ರಯತ್ನಕ್ಕೆ ಕೈ ಹಾಕ್ತೀನಿ ಅಂದರೆ ನಿಮ್ಮ ಮಾತೇನು ನವೀನ್? ಸರ್, ಆಗಲೇ ನಾವು ಹೇಳಿದಾಗೆ ಸುಮಾರು 100 ಜನಗಳಿಗೆ ನೇರವಾಗಿ ನಮ್ಮ ಘಟಕಕ್ಕೆ ಕರ್ಕೊಂಡು ಬಂದು ತರಬೇತಿಯನ್ನು ಕೊಟ್ಟಿದ್ವಿ. ಸೊ ಅವ್ರಗಳಿಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂದರೆ ಈಗ ಅವರವರ ಸುತ್ತಮುತ್ತ ಅವರೇ ಒಂದು ಎಣ್ಣೆಗಳನ್ನ ತೆಗೆದು ಅವರ ಹಳ್ಳಿಗಳ ಸುತ್ತಮುತ್ತ ಎಲ್ಲ ಅದನ್ನು ಮಾರಾಟ ಮಾಡಿ ಸ್ವಾವಲಂಬಿ ಜೀವನ ನಡೆಸ್ತಾ ಇದ್ದಾರೆ. ಇದು ಉದ್ದಿಮೆ ಗೆದ್ದಿದೆ ಅನ್ನೋದು ಯಾವಾಗ ಅಂತ ನಾವು ಹೇಳ್ತೀವಿ ಅಂದರೆ, ಒಂದು ಚಿಕ್ಕ ಕುಟುಂಬ ಒಂದು ಹಳ್ಳಿನಲ್ಲಿ ಕುಷ್ಕಿ ಭೂಮಿ ಇಟ್ಕೊಂಡು ಅವರು ವರ್ಷ ಪೂರ್ತಿ ಕೆಲಸ ಇರಲ್ಲ, ಅವರು ವರ್ಷಪೂರ್ತಿ ಕೆಲಸ ಇರೋ ಥರ ಈ ಥರದ್ದು ಒಂದು ಗಾಣಗಳನ್ನ ಹಾಕ್ಕೊಂಡು ಒಂದು ತಿಂಗಳಿಗೆ ಸುಮಾರು 20-25,000 ರೂಪಾಯಿ ಎಲ್ಲ ಖರ್ಚು ಕಳೆದು ಉಳಿಸ್ಕೊತಾ ಇದ್ದಾರೆ. ಈ ಗಾಣವನ್ನು ಹಾಕಿ ವರ್ಷಪೂರ್ತಿ ಎಂಗೇಜ್ ಆಗಿದ್ದಾರೆ, ಅವರ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದಾಗ ಮಾತ್ರ ಈ ಉದ್ದಿಮೆ ಗೆಲ್ಲುತ್ತೆ ಅಂತ ಹೇಳ್ತೀವಿ. ನಾವು ಮಾಡಿಕೊಟ್ಟಿರೋದು ಈಗ ಒಂದು ಮಾಡೆಲ್ ಇದು. ಈ ಮಾಡೆಲ್ಲಲ್ಲಿ ನಾವು ಕೂಡ ಸಸ್ಟೈನ್ ಆಗ್ಬೋದು ಅಂತ ನಾವು ಪ್ರೂವ್ ಮಾಡಿದ್ದೀವಿ. ಅದನ್ನು ಈಗ ಜನ ಸ್ವೀಕಾರ ಮಾಡಿ ಹಳ್ಳಿ ಹಳ್ಳಿಗಳಲ್ಲೇ ನಾವು ಉಳಿತೀನಿ ಅಂತ ಬರ್ತಾ ಇರತಕ್ಕಂಥ ಲೀಡರ್ಸ್ಗಳು, ಯಂಗ್ ಲೀಡರ್ಸ್ಗಳು ತುಂಬ ಜನ ಇದ್ದಾರೆ. ಅವರುಗಳು ಈಗ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅವರವ್ರ ಹಳ್ಳಿಗಳಲ್ಲಿ ಗಾಣಗಳನ್ನ ಕಡ್ಡಿ ಅವ್ರದೇ ಒಂದು ಕಸ್ಟಮರ್ ಬೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದು ಯಾವ ರೀತಿ ಹೋಗಬೇಕು ಅಂತಂದರೆ, ಈಗೇನು ಒಂದು 20-30 ವರ್ಷದಿಂದ ಹಾಲಿಂದ ಒಂದು ರೆವಲ್ಯೂಷನ್ ಆಯಿತು, ಅದೇ ರೀತಿ ಎಣ್ಣೆಲ್ಲೂ ಕೂಡ ಒಂದು ರೆವಲ್ಯೂಷನ್ ಆಗಬೇಕು ಅನ್ನೋಂಥದ್ದು ಒಂದು ಕನಸನ್ನು ಕಾಣ್ತಾ ಇದ್ದೀವಿ. ಈಗ ಹೇಗೆ ಗ್ರಾಮಕ್ಕೂ ಕೂಡ ನಂದಿನಿ ಹಾಲು ಹೇಗೆ ಹೋಗ್ತಾ ಇದೆ, ಆ ರೀತಿ ಎಣ್ಣೆಗಳು ಹಳ್ಳಿಗಳಲ್ಲೇ ತೆಗೆದು ಪಟ್ಟಣಗಳಿಗೂ ಹೋಗಬೇಕು, ಎಲ್ಲ ಹಳ್ಳಿ ಎಲ್ಲ ಮೂಲೆಗಳಿಗೂ ಹೋಗಬೇಕು ಅನ್ನೋಂಥ ಒಂದು ಕನಸನ್ನು ಇಟ್ಟಿದ್ವಿ. ನಾವು 3 ಜನ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಏನೇನು ನಾವು ಟ್ರೈನಿಂಗ್ಗಳು ಕೊಟ್ಟಿದ್ವಿ, ಅವ್ರುಗಳೆಲ್ಲ ಅವ್ರವ್ರ ಹಳ್ಳಿಗಳಲ್ಲಿ ಮಾಡ್ಕೋತಾರೆ. ಮತ್ತು ಅವರು ಸುತ್ತಮುತ್ತ ಯಾರ್ಯಾರು ಬರ್ತಾ ಇದ್ದಾರೆ ಮುಂದೆ ನಮಗೆ ಹೇಳ್ಕೊಡಿ ಅಂತ ಅವ್ರವ್ರಗಳ ಹತ್ರ ಅವರು ಟ್ರೈನಿಂಗ್ ಪಡೆದುಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದೆ. ಸೊ ನಾವೊಂದು ಹಚ್ಚಿದ್ದ ಹೊತ್ತು ಒಂದು ಕಿಡಿ ಇವತ್ತು ಒಂದು ಚಿಕ್ಕ ದೀಪವಾಗಿ ಉರಿಯಷ್ಟು ಮಟ್ಟಕ್ಕೆ ಬಂದಿದೆ ಸರ್. ಇದು ಇರಲಿ, ಅದು ಪ್ರಜ್ವಲಮಾನವಾಗಿ ಬೆಳಗಲಿ. ಯಾವೆಲ್ಲ ಎಣ್ಣೆ ಕಾಳುಗಳ ಎಣ್ಣೆಯನ್ನು ತಯಾರಿಸ್ತಾ ಇದ್ದೀರಿ? ಸರ್, ನಾವು ಶುರು ಮಾಡಿದಾಗ 4 ರೀತಿ ಎಣ್ಣೆಗಳನ್ನ ತೆಗಿತಾ ಇದ್ವಿ: ಕಡಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು. ತದನಂತರ ಈ ಎಣ್ಣೆಗಳನ್ನ ಬಳಸ್ಕೊಳ್ತಾ ಇರತಕ್ಕಂಥ ಗ್ರಾಹಕರುಗಳು ನಮಗೆ ಹರಳೆಣ್ಣೆ ಮಾಡಿಕೊಡಿ ಅಂದರು, ಹರಳೆಣ್ಣೆ ಶುರು ಮಾಡಿದ್ವಿ. ಉತ್ತರ ಕರ್ನಾಟಕದವರು ಈ ಭಾಗದಲ್ಲಿ ಸೆಟ್ಲ್ ಆಗಿದ್ದವರು ಅವ್ರುಗಳು ಕುಸುಬೆ ಎಣ್ಣೆ ಮಾಡಿಕೊಡಿ ಅಂದರು, ಅದನ್ನು ಶುರು ಮಾಡಿದ್ವಿ. ಉತ್ತರ ಭಾರತದವ್ರು ಬಂದರು ನಮಗೆ ಸಾಸಿವೆ ಎಣ್ಣೆ ನೀವು ಮಾಡಿಕೊಡ್ಬೇಕಂತ ಸಾಸಿವೆ ಎಣ್ಣೆ ಮಾಡಿದ್ವಿ. ತದನಂತರ ಹಾರ್ಟ್ ರಿಲೇಟೆಡ್ ಇಶ್ಯೂ ಇರತಕ್ಕಂಥ ಗ್ರಾಹಕರುಗಳು ಬಂದು ನನಗೆ ಅಗಸೆ ಎಣ್ಣೆ ಮಾಡಿಕೊಡಿ ಅಂದರು, ಅಗಸೆ ಎಣ್ಣೆ ಕೂಡ ಮಾಡಿದ್ವಿ. ಸುಮಾರು ಇಲ್ಲಿ ತನಕ ನಾವು ಒಂದು 9 ರೀತಿ ಎಣ್ಣೆಗಳನ್ನ ಮಾಡಿದ್ವಿ. ತದನಂತರ ಈ ಎಣ್ಣೆಗಳಲ್ಲೂ ವ್ಯಾಲ್ಯೂಡೇಷನ್ ಮಾಡ್ಬೋದು ಅನ್ನೋಂಥದ್ದು ನಮಗೆ ಗಮನಕ್ಕೆ ಬಂದಿದ್ದು. ನಮ್ಮ ಯೋಗೇಶ್ ಅವರು ಅವ್ರ ಮನೆಯಲ್ಲಿ ತಾಯಿ ಒಂದು ಹೇರ್ ಆಯಿಲ್ ಪ್ರಿಪೇರ್ ಮಾಡ್ತಾಯಿದ್ರು, ಆ ಒಂದು ಎಣ್ಣೆನ ನೋಡಿ ಯೋಗೇಶ್ಗೆ ಅವರ ತಲೆಯಲ್ಲಿ ಕೂದಲುಗಳು ಬೆಳವಣಿಗೆ ಕಂಡಿದ್ದು ನೋಡಿ ಅದನ್ನು ಯಾಕೆ ನಮ್ಮ ಗ್ರಾಹಕರುಗಳಿಗೆ ತಲುಪಿಸಬಾರ್ದು ಅಂತ ಹೇರ್ ಆಯಿಲ್ ಶುರು ಮಾಡಿದ್ವಿ. ಮತ್ತು ಬಹಳಷ್ಟು ಗ್ರಾಹಕರುಗಳು ಎಣ್ಣೆಗಳಲ್ಲಿ ಈಗ ನಮಗೆ ದೀಪದ ಎಣ್ಣೆ ಪ್ಯೂರ್ ಆಗಿ ಸಿಗ್ತಾ ಇಲ್ಲ, ತುಂಬ ಕಲಬೆರಕೆ ಇದೆ, ಏನು ಅಡುಗೆ ಎಣ್ಣೆ ಇದೆ, ಇನ್ನು ದೀಪದ ಎಣ್ಣೆ ಇನ್ನೂ ಕಲಬೆರಕೆ ಅಂತ ಮನಗೊಂಡವರು ದೀಪದ ಎಣ್ಣೆ ಮಾಡಿ ಅಂದರು. ಪಂಚ ದೀಪದ ಎಣ್ಣೆ ಅಂತ ನಾವು ಶುರು ಮಾಡಿದ್ವಿ, 5 ಥರ ಫ್ಲೂಯಿಡ್ಸ್ ಇಟ್ಕೊಂಡು. ಸೊ ಅದು ಕೂಡ ಇದೆ. ಇದಾದ ನಂತರ ನಮಗೆ ಗ್ರಾಹಕರುಗಳು ನಮಗೆ ಬರೀ ಎಣ್ಣೆ ಅಷ್ಟೇ ಕೊಡ್ತಾ ಇದ್ದೀರಾ, ನೀವು ಸಿರಿಧಾನ್ಯಗಳಿಗೆ ಕೊಡಿ ಅಂತ ಕೇಳಿದ್ರು. ಸಿರಿಧಾನ್ಯಗಳನ್ನ ಶುರು ಮಾಡಿದ್ವಿ, 5 ಥರ ಪಾಸಿಟಿವ್. ಎಣ್ಣೆದಿಂದ ಸಿರಿಧಾನ್ಯಗಳನ್ನೂ ಆ್ಯಡ್ ಮಾಡಿದ್ವಿ. ಸಿರಿಧಾನ್ಯಗಳಾದ ನಂತರ ಸ್ಪೈಸಸ್ಗಳು ಕೊಡಿ ಅಂದರು. ನಮ್ಮಲ್ಲೇ ಅರಶಿನ ಬೆಳೀತಾ ಇದ್ವಿ, ಅದನ್ನು ಅರಶಿನಗಳನ್ನ ಗೆಡ್ಡೆನ ತರಕಾರಿ ಥರ ಹಚ್ಚಿ ಡಿಹೈಡ್ರೇಟ್ ಮಾಡಿ ಅದರಲ್ಲಿ ಪೌಡ್ರ್ ಮಾಡಿದ್ವಿ. ಒಳ್ಳೆ ಫೀಡ್ಬ್ಯಾಕ್ ಬಂತು ಕಸ್ಟಮರ್ಗಳು ಅದನ್ನು ಬಳಸಿ ಅದರಲ್ಲಿ ಆ ಗಮನ ಅದನ್ನು ನೋಡಿ. ಸೊ ತದನಂತರ ಕಾಳುಮೆಣಸು ಸಾಂಬಾರು ಪುಡಿ ಧನಿಯಾ ಪುಡಿ ಈ ಥರದ್ದೆಲ್ಲ ಮಾಡ್ತಾ ಬಂದ್ವಿ. ನಮಗೆ ಸೋಪ್ಗಳು ಮಾಡಿಕೊಡಿ, ಸೋಪ್ಗಳಿಂದ ತುಂಬ ಕೆಮಿಕಲ್ ಇದಾಗ್ತಾ ಇದೆ, ನಮ್ಮ ದೇಹ ಭಾಳ ಇದಾಗ್ತಾ ಇದೆ ಅಂತ ಹೇಳಿದ್ರು. ಸೋಪ್ಗಳನ್ನ ಹ್ಯಾಂಡ್ಮೇಡ್ ಸೋಪ್ಗಳನ್ನ ನಾವು ಶುರು ಮಾಡಿದ್ವಿ. ಮತ್ತು ನಾವು ಏನು ಮನುಷ್ಯರುಗಳು ನಾವು ಏನು ಒಳ್ಳೆ ಆಹಾರ ತಿಂತಾ ಇದ್ವಿ, ನಮ್ಮಲ್ಲಿರ್ತಕ್ಕಂಥ ದನಕರುಗಳಿಗೆ ಜಾನುವಾರುಗಳಿಗೆ ಒಳ್ಳೆ ಆಹಾರ ತಯಾರಿಸ್ಬೇಕು ಅಂತ ಒಂದು ಮನಸ್ಸಿಗೆ ಬಂದಾಗ ನಾವು ಪಶುಗ್ರಾಸ ಅಂತ ನಮ್ಮಲ್ಲಿ ಏನು ನಮ್ಮ ರೈತರಿಗೆ ನೇರವಾಗಿ ಕಡ್ಡಿ ಫೀಡ್ಸ್ ಅಂತ ಹೇಳ್ತೀವಿ ಈ ಥರ ಫೀಡ್ಸ್ಗಳು ದೊರೀತಾ ಇತ್ತು, ಅದನ್ನು ಕೂಡ ನಮ್ಮಲ್ಲಿ ಶುರು ಮಾಡಿದ್ವಿ. ಮನುಷ್ಯರು ಹೆಂಗೆ ಸಮತೋಲನ ಆಹಾರ ಅಂತೀವಿ, ಫೈಬರು ಪ್ರೋಟೀನು ಫ್ಯಾಟು ಸಮತೋಲನವಾಗಿ ತಿನ್ನಬೇಕು ಅಂತ, ಅದೇ ರೀತಿ ಎತ್ತುಗಳಿಗೂ ಕೂಡ ಹಸುಗಳಿಗೂ ಕೂಡ ಸಮತೋಲನ ಆಹಾರ ಪಶುಗ್ರಾಸ ಅನ್ನೋಂಥ ಒಂದು ಹೆಸರನ್ನು ಇಟ್ಟು ಅದರ ಅಡಿಯಲ್ಲಿ ಕೊಡ್ತಾ ಇದ್ವಿ ಗ್ರಾಹಕರುಗಳಿಗೆ. ನಮ್ಮ ಒಂದು ಕಲ್ಪನೆ ಎಲ್ಲಿ ತನಕ ಹೋಗಿದೆ ಅಂದರೆ ಒಂದು ತಿಂಗಳ ದಿನಸಿ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ತಿಂಗಳಿಗೆ ನಾವು ಒಂದು ದಿನಸಿ ಅಂಗಡಿಗೆ ಹೋಗಿ ಏನೇನೆಲ್ಲ ಪದಾರ್ಥ ತರ್ತೀವಿ ಅದೆಲ್ಲ ಪದಾರ್ಥಗಳು ನಮ್ಮ ಒಂದು ಗುಡಿ ಕೈಗಾರಿಕೆ ಸಂಸ್ಥೆನಲ್ಲಿ ಸಿಗಬೇಕು ಅನ್ನೋಂಥ ಆಸೆಯಲ್ಲಿ 2023 ಮಾರ್ಚ್ ಒಳಗೆ ಒಂದು ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಮಂತ್ಲಿ ಬ್ಯಾಸ್ಕೆಟ್ ಎಲ್ಲದನ್ನು ಆ್ಯಡ್ ಮಾಡ್ತಾ ಬರ್ತಾ ಇದ್ದೀವಿ. ಬೇಳೆಕಾಳುಗಳಾಯಿತು, ಸಮುದ್ರದ ಉಪ್ಪಿಂದ ಹಿಡಿದು ಎಲ್ಲದನ್ನು ಈಗ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. 4 ಎಣ್ಣೆಯಿಂದ ಶುರು ಮಾಡಿದ್ದು ಇವತ್ತು ಒಂದು 60 ಹೆಚ್ಚು ಪದಾರ್ಥಗಳು ನಮ್ಮಲ್ಲಿ ದೊರೆಯುವಂತಾಗಿದೆ. ಸೊ ಒಂದು ವಿಶೇಷ ಏನಂದರೆ ನಮ್ಮಲ್ಲಿ ನೇರವಾಗಿ ಭಾಳಷ್ಟು ನೈಸರ್ಗಿಕ ಕೃಷಿಕರ ಮನೆಗಳಿಗೆ ಹೋಗಿ ಅವರ ಒಂದು ಹೊಲ ಜಮೀನಲ್ಲಿ ನಾವು ಅವ್ರ ಜೊತೆ ಬಾಂಧವ್ಯನ ಹೊಂದ್ಕೊಂಡು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕೃಷಿನ, ಯಾವ್ಯಾವೆಲ್ಲ ಒಳ್ಳೆ ಪ್ರಾಕ್ಟೀಸ್ಗಳು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಆ ಪದಾರ್ಥಗಳನ್ನ ತೊಗೊಂಡು ಬಂದು ಗ್ರಾಹಕರುಗಳಿಗೆ ಮುಟ್ಟಿಸ್ತಾ ಇದ್ದೀವಿ. ಇನ್ನೂ ಎಷ್ಟೊಂದು ಬದಲಾವಣೆಗಳು ಆಗಬೇಕಾಗಿದೆ ಬರೋ ದಿನಗಳಲ್ಲಿ. ಈಗ ಸದ್ಯ ಶುರು ಮಾಡಿರೋದು ಎಷ್ಟೊಂದು ನೈಸರ್ಗಿಕ ಪದಾರ್ಥಗಳು, ಮತ್ತು ನಮ್ಮ ಏನು ಒಂದು ಪ್ರೋಸೆಸ್ ಎಣ್ಣೆ ತೆಗೆಯುವಂಥ ಪದ್ಧತಿನಲ್ಲಿರ್ಬೋದು, ಸಾಂಬಾರು ಪದಾರ್ಥಗಳನ್ನ ಮಾಡ್ಕೊಳ್ಳೋಂಥದ್ರಲ್ಲಿ ಕೆಮಿಕಲ್ ಫ್ರೀ ಪ್ರೋಸೆಸಿಂಗ್ ಅಂದರೆ ಯಾವುದೇ ಕೂಡ ಒಂದು ಕೆಮಿಕಲ್ ಹಾಕ್ದೇ ನಾವು ಪದಾರ್ಥಗಳನ್ನ ರೆಡಿ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಗ್ರಾಹಕರುಗಳು ತೊಗೊಂಡು ಭಾಳ ಇಷ್ಟಪಡ್ತಾ ಇದ್ದಾರೆ ಸರ್. ನಿಮ್ಮ ಎಲ್ಲ ವಸ್ತುಗಳು ಕೂಡ ರಾಸಾಯನಿಕ ಮುಕ್ತ, ಕೆಮಿಕಲ್ ಫ್ರೀ ಪ್ರೊಸೆಸಿಂಗ್, ಮತ್ತೆ ಕೆಲವೊಂದಿಷ್ಟು ಪದಾರ್ಥಗಳು ರಾಸಾಯನಿಕ ಮುಕ್ತವಾಗಿ ಬೆಳೆದಿರೋದನ್ನೇ ಕೂಡ ತಂದಿದ್ದೀವಿ ಸರ್. ಈಗ ಎಣ್ಣೆಯ ವಿಚಾರಕ್ಕೆ ಬರೋದಾದ್ರೆ ಈ ಕಾಳುಗಳನ್ನೆಲ್ಲ ನೀವು ಯಾವ ರೀತಿ ಸಂಗ್ರಹಿಸ್ತೀರಿ, ಅಂದರೆ ರೈತರಿಂದ ನೇರವಾಗಿ ಹೋಗಿ ಖರೀದಿಸ್ತೀರಾ ಅಥವಾ ಮಾರುಕಟ್ಟೆಯಲ್ಲಿ ನೀವು ಖರೀದಿ ಮಾಡ್ತೀರಾ, ಹೇಗೆ? ಎರಡೂ ರೀತಿ ಮಾಡ್ತಾ ಇದ್ದೀವಿ. ಈಗ ಸದ್ಯ ರೈತರಿಂದ ನೇರವಾಗಿ ಸೀಸನ್ಗಳಲ್ಲಿ ಸಿಗುತ್ತೆ. ಈಗ ಉದಾಹರಣೆಗೆ ಇವಾಗೆಲ್ಲ ಕಡಲೆಕಾಯಿ ಹಾರ್ವೆಸ್ಟಿಂಗ್ ಸೀಸನ್ನು, ನೇರವಾಗಿ ಅವ್ರ ಹತ್ರ ತೊಗೊಂಡು ಬಂದು ಸ್ಟಾಕ್ ಮಾಡ್ಕೊಂಡು ಅದನ್ನು ಕಡಲೆಕಾಯಿ ಸಿಪ್ಪೆನ ಬಿಡಿಸ್ಕೊಂಡು ನಾವು ಅದನ್ನು ಎಣ್ಣೆಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದಿಷ್ಟು ಸಮಯದಲ್ಲಿ ನಮಗೆ ಎಣ್ಣೆ ಕಾಳು ಸಿಗೋದಿಲ್ಲ, ಆ ಥರ ಟೈಮ್ನಲ್ಲಿ ನಾವು ಮಾರುಕಟ್ಟೆಯಿಂದ ಕೂಡ ಕೊಂಡುಕೊಳ್ಬೇಕಾಗುತ್ತೆ ಎರಡೂ ರೀತಿ. ಯಾಕೆಂದರೆ ನಮ್ಮಲ್ಲಿ 365 ದಿನವೂ ಕೂಡ ಎಣ್ಣೆ ಲಭ್ಯತೆ ಕೊಡಬೇಕು ಗ್ರಾಹಕರುಗಳಿಗೆ ಅಂತಂದರೆ ನಾವೆಲ್ಲ ಒಂದು ಕಡೆ ನೋಡ್ತೀವಿ. ಈಗ ಉದಾಹರಣೆಗೆ ಎಣ್ಣೆ ಇಲ್ಲ ಅಂತ ಅವರು ಅಡುಗೆ ಮಾಡ್ಕೊಳ್ಳೋದು ನಿಲ್ಸಲ್ಲ, ಯಾವುದೋ ಎಣ್ಣೆ ತೊಗೊಂಡು ಬಂದು ಮಾಡ್ಕೊಳ್ಳೋದಕ್ಕಿಂತ 365 ದಿನವೂ ಈಗ ಸದ್ಯಕ್ಕೆ ಶುರು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಎರಡೂ ಹೈಬ್ರಿಡ್ ಮಾಡೆಲ್ನಲ್ಲಿ ವರ್ಕ್ ಮಾಡ್ತೀವಿ. ರೈತರ ಹತ್ರನೂ ತೊಗೊತಾ ಇದ್ದೀವಿ ಮತ್ತು ಮಾರುಕಟ್ಟೆಯಿಂದ. ರೈತರ ಹತ್ರ ತೊಗೊಂಡು ಬಂದಾಗ ರೈತರಿಗೆ ಏನು ಅನುಕೂಲ ಆಗ್ತಾ ಇದೆ ಅಂದರೆ ಯಾವುದೇ ಎಣ್ಣೆ ಕಾಳುಗಳನ್ನ ಅವರು ಹತ್ತಿರದ APMC ತೊಗೊಂಡು ಹೋದಾಗ 4% ಕಮಿಷನ್ ಏಜೆಂಟ್ಗೆ ಕೊಡಬೇಕಾಗುತ್ತೆ. ಸೊ ಅದಾದ ನಂತರ ಅವರು ತೊಗೊಂಡೋಗೋಂಥದ್ದು ತೊಗೊಂಡು ಬರೋವಂಥ ಖರ್ಚುಗಳು, ಅದಕ್ಕೆ ಪ್ಯಾಕಿಂಗ್ ಮಾಡ್ಕೊಳ್ಳೋದು, 2-3 ದಿನ ಅಲ್ಲೇ ಉಳ್ಕೊಂಡು ಕೊಟ್ಟು ಬರೋವಂಥದ್ರಲ್ಲಿ 8-9% ದುಡ್ಡನ್ನು ಅವರು ಕಳ್ಕೊಂತಾರೆ. ನಾವು ನೇರವಾಗಿ ರೈತರ ಹತ್ರ ಹೋದಾಗ ಏನು ಮಾಡ್ತೀವಿ, ಮಾರುಕಟ್ಟೆ ಬೆಲೆ ಅವತ್ತೇನಿದೆ ಅದನ್ನು ಕೇಳ್ಕೊಂಡು ಡೈರೆಕ್ಟಾಗಿ ಅದು 100% ಅಮೌಂಟ್ನ ಕೊಡ್ತೀವಿ. ಅದರಲ್ಲೂ ಕೂಡ ಅವರು ಯಾವುದೇ ರಾಸಾಯನಿಕಗಳನ್ನ ಬೆಳೆಸಿಲ್ಲ ಅಂತಂದರೆ 10% ಇನ್ನೂ ಹೆಚ್ಚಾಗಿ ದುಡ್ಡು ಅವ್ರಿಗೆ ಕೊಟ್ಟು ಆ ಪದಾರ್ಥಗಳನ್ನ ತೊಗೊಂಡು ಬರೋವಂಥದ್ದನ್ನ ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್ ಇಲ್ಲಿ ತನಕ. ನಿಮ್ಮಲ್ಲಿ ಎಷ್ಟು ಜನ ಕೃಷಿ ಕಾರ್ಮಿಕರು ಇದುವರೆಗೆ ನೀವು ನೇರವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗವನ್ನು ಕೊಟ್ಟಿದ್ದೀರಿ? ಇವಾಗ ನಮ್ಮ ಹತ್ರ 2 ಯೂನಿಟ್ಗಳಲ್ಲಿ ಒಂದು ಸರಿಸುಮಾರು ನಮ್ಮ ಎಂಟೈರ್ ಚೇನ್ ತೊಗೊಂಡ್ರೆ ಬಿಗಿನಿಂಗ್ ಇಂದ ಕೊನೆ ತನಕ ತೊಗೊಂಡ್ರೆ ಒಂದು 100 ಜನದಷ್ಟು ಕೃಷಿ ಕಾರ್ಮಿಕರು ಮತ್ತು ಬೆಂಗಳೂರಿನಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್. ನಾವು ಎಣ್ಣೆಗಳು ಮತ್ತು ನಾವು ತಯಾರಿಸೋ ಪದಾರ್ಥಗಳು ಎಲ್ಲವೇ ಅಡಲ್ಟ್ರೇಷನ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನಮ್ಮದೇ ಆದ ಒಂದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇಟ್ಟು ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ ಟೀಮ್ನು ಸೇರಿ ಅದು ಬೆಂಗಳೂರು ಮತ್ತು ಮೈಸೂರಿನಲ್ಲಿದೆ. 2 ಶಾಪ್ಗಳಿದೆ, ಬೆಂಗಳೂರಲ್ಲೊಂದು ನಮ್ಮ ಮಳಿಗೆ ಇದೆ, ಮೈಸೂರಲ್ಲೊಂದು ಮಳಿಗೆ ಇದೆ. ಜೊತೆಗೆ ರಾಜನಪಾಳ್ಯ ಮತ್ತು ಇದರಿಂದ ತರೋಗಿ ಡೈರೆಕ್ಟಾಗಿ ನಮ್ಮ ಹತ್ರ ಒಂದು 80 ಜನದಷ್ಟೇ ಕೆಲಸ ಮಾಡ್ತಿದ್ದಾರೆ. ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಅದರಿಂದ ಒಂದು 30-40 ಎಂಪ್ಲಾಯ್ಮೆಂಟ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಇದು 2 ಯೂನಿಟ್ ಇದೇ ನಿಟ್ಟಿನಲ್ಲಿ 3ನೇ ಯೂನಿಟ್ ಬಗ್ಗೆನೂ ವರ್ಕ್ ಮಾಡ್ತಾ ಇದ್ವಿ. ಇದರಲ್ಲಿ ಹೆಚ್ಚಿನ ಪಾಲು ಮಹಿಳೆಯರೇ ಇದ್ದಾರೆ ಸರ್. ಈಗ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಏನೇ ದುಡಿದ್ರೂ ಗಂಡು ಮಕ್ಕಳು ಅಷ್ಟು ದುಡ್ಡು ಮನೆಗೆ ಹೋಗೋದಿಲ್ಲ. ಅದೇ ಏನಾದರೂ ಒಂದು ಗುಡಿ ಕೈಗಾರಿಕೆ ಅಥವಾ ಗೃಹ ಕೈಗಾರಿಕೆ ಮಾಡಿದಾಗ ಹೆಣ್ಮಕ್ಳಿಗೆ ಉದ್ಯೋಗ, ಹೆಣ್ಮಕ್ಳುಗಳಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ, ಯಾಕೆಂದರೆ ಅವ್ರು ಏನು ದುಡಿತಾರೆ ಅದೆಷ್ಟು ಪೂರ್ತಿ ಸಂಸಾರಕ್ಕೆ ಹೋಗುತ್ತೆ, ಅವರ ಒಂದು ಸರ್ವತೋಮುಖ ಏಳಿಗೆಗೋಸ್ಕರ ಅದನ್ನು ಬಳಸ್ಕೊಂತಾರೆ ಸಂಸಾರಕ್ಕೆ ತನ್ನ ಎಲ್ಲರಿಗೂ ಕೂಡ ಮಕ್ಕಳ ಎಜುಕೇಷನಿಂದ ಹಿಡ್ಕೊಂಡು ಎಲ್ಲದಕ್ಕೂ ಬಳಸ್ಕೊತಾರೆ. ಸೊ ಹಾಗಾಗಿ ಹೆಚ್ಚಿನ ಪಾಲು 70% ಜನ ಮಹಿಳೆಯರೇ ಇದ್ದಾರೆ ಸರ್ ನಮ್ಮಲ್ಲಿ. ಇಲ್ಲಿ ನಾವು ಮಾಡ್ತಾ ಇದ್ದಂಥ ಒಂದು ಕೆಲಸಕ್ಕೆ ನಾವು ಒಂದು ವರ್ಷ ಬಿಟ್ಟು ನಾವು ಕೆಲಸನ ನಿಲ್ಲಿಸ್ಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಸಮಯದಲ್ಲಿ ನಮಗೆ ನಮ್ಮ ಗ್ರಾಹಕರಿಂದ ಸಿಕ್ಕಂಥ ಪ್ರತಿಕ್ರಿಯೆಗಳು ನಮ್ಮನ್ನು ಈ ಉದ್ಯಮದಲ್ಲಿ ಮುಂದುವರಿಕೆ ಪ್ರೇರೇಪಿಸ್ತು. ತುಂಬ ಜನ ಕಸ್ಟಮರ್ಗಳು ತಗೋತಿದ್ದ ಅಂಥ ಎಣ್ಣೆಗಳನ್ನ ನೀವು ದಯವಿಟ್ಟು ಈ ಎಣ್ಣೆಗಳನ್ನ ನಿಲ್ಲಿಸ್ಬೇಡಿ, ಹೀಗೆ ಕಂಟಿನ್ಯೂ ಮಾಡಿ ಅನ್ನೋಂಥದ್ದು, ಅವರ ಆರೋಗ್ಯದ ಮೇಲೆ ಆಗೋವಂಥ ಪರಿಣಾಮಗಳು ಮತ್ತು ಇಂಪ್ರೂವ್ಮೆಂಟ್ಗಳನ್ನು ಕೇಳಿ ನಮಗೆ ಜೀವನದಲ್ಲಿ ದುಡ್ಡು ಒಂದು ಅಥವಾ ದುಡಿಯುವಂಥದ್ದು ಒಂದೇ ಕಾರಣ ಆಗಬಾರ್ದು, ಬೇರೆ ಪರ್ಪಸ್ಸು ಇರಬೇಕು ಅನ್ನೋ ಅನ್ನಿಸಿದಾಗ ನಾವು ಇದನ್ನು ಈ ಉದ್ಯಮೆಯನ್ನು ಇನ್ನೂ ದೊಡ್ಡದಾಗಿ ಬೆಳೆಸ್ಬೇಕು, ಹೆಚ್ಚು ಹುದ್ದೆಗಳನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತೊಗೊಂಡ್ವು. ಈ ಸರಿ ಸುಮಾರು 5 ವರ್ಷದಲ್ಲಿ ತುಂಬ ಅವೇರ್ನೆಸ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಬಾರಿ ನವೀನ್ಗೆ ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ನವೀನು ಮತ್ತು ನಾನು ಯೋಗೇಶ್ ಅವ್ರನ್ನ ಶ್ರೀರಾಮಚಂದ್ರಪುರ ಮಠದವರು ಉತ್ತಮ ಗೋಪಾಲಕರನ್ನ ಒಂದು ಪ್ರಶಸ್ತಿ ಕೊಟ್ಟು ನಮ್ಮನ್ನ ಸನ್ಮಾನಿಸಿದ್ದಾರೆ. ಅದರ ಜೊತೆ ಈಗಿನ ದಸರಾದಲ್ಲಿ ನವೀನನ್ನ ರೆಕಗ್ನೈಸ್ ಆಗಿದ್ದಾರೆ. ಈ ರೀತಿ ತುಂಬ ಪ್ರಚಾರಗಳು ಸಿಗ್ತಾ ಇದೆ. ಈ ನಮಗೆ ಇರೋವಂಥ ಒಂದು ಮುಖ್ಯ ಉದ್ದೇಶ ಇದು ತುಂಬ ಜನಕ್ಕೆ ತಲುಪಬೇಕು, ತುಂಬ ಜನಕ್ಕೆ ಅದು ಮುಟ್ಟಬೇಕು. ಎಲ್ಲೋ ಒಂದು ಕಡೆ ಯಾರೋ ಒಬ್ರು ಒಂದು ಇದೊಂದು ಕೇಳಿದ್ದಂಥವ್ರು ನಾನು ಶುರು ಮಾಡ್ತೀನಿ ಅನ್ನೋ ಒಂದು ಅಲ್ಲಿ ಒಂದು ಸಣ್ಣ ಬದಲಾವಣೆ ಶುರು ಮಾಡಿದ್ರೆ ಅವರು ಖಂಡಿತವಾಗಿ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಾರೆ. ಅಷ್ಟಕ್ಕೆ ಒಂದು ಕಾರಣ ಆಗಬೇಕು ಹೊರತು ನಾವು ಇದರಿಂದನೇ ಎಲ್ಲ ನಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಸಾಧ್ಯವಾಗದೇ ಇರ್ತದೆ. ಮತ್ತೆಷ್ಟು ಈಗ ನಮ್ಮ ಎಣ್ಣೆಗಳು ಯಾವ ಥರ ಸಿಗ್ತಾ ಇದೆ ಅನ್ನೋಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನಮ್ಮ ಎಣ್ಣೆಗಳು ನೇರವಾಗಿ ನಾವು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ನಮ್ಮ ಸೇವಾ ಕೇಂದ್ರದಲ್ಲಿ ಸಿಗುತ್ತೆ, ಮತ್ತು ನೇರವಾಗಿ ಅವರ ಮನೆ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ವಿ. ತದನಂತರ ಟೈರ್ 2 ಸಿಟಿಗಳಾದಂಥ ಹಾಸನ್ನು, ತುಮಕೂರು, ಪಿರಿಯಾಪಟ್ಟಣ, ಕುಶಾಲನಗರ, ಬೆಟ್ಟದಪುರ, ಈ ಥರ ಎಲ್ಲ ನಮ್ಮ ಸುತ್ತಮುತ್ತ ಇಲ್ಲಿರ್ತಕ್ಕಂಥವ್ರು ನಮ್ಮಲ್ಲೂ ಯಾಕೆ ನೀವು ತಂದುಕೊಡಬಾರ್ದು ಅಂತ ಹೇಳಿ ಶುರು ಮಾಡಿ ಅವರವರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ಇದಾದ ನಂತರ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ನಮಗೆ ರಿಕ್ವೈರ್ಮೆಂಟ್ಸ್ ಬರ್ತಾ ಹೋಯಿತು. ಸೊ ನೇರವಾಗಿ ಅವರುಗಳಿಗೆ ಕೊರಿಯರ್ ಮೂಲಕ ನಾವು ಸುಮಾರು ಇಲ್ಲಿ ತನಕ ಒಂದು 25 ರಾಜ್ಯಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಈ ಎಣ್ಣೆಗಳನ್ನ ನಾವು ತಲುಪಿಸಿದ್ದೀವಿ. ತದನಂತರ ಹೊರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಸುಮಾರು 1-8 ರಾಷ್ಟ್ರದಿಂದ ನಮಗೆ ಎಣ್ಣೆಗಳನ್ನ ತಲುಪಿಸ್ಲೇಬೇಕು ನೀವು ಅಂತ ಕೇಳಿದಾಗ ಎಕ್ಸ್ಪೋರ್ಟ್ ಕೂಡ ಮಾಡಿದ್ವಿ. ಸುಮಾರು 8 ಕಂಟ್ರಿಗಳಿಗೆ ಇಲ್ಲಿ ತನಕ ನಾವು ಎಣ್ಣೆಗಳನ್ನ ರಫ್ತು ಕೂಡ ಮಾಡಿದ್ದೀವಿ. ಸೊ ಏನು ಲೋಕಲ್ ಫಾರ್ ವೋಕಲ್ ಅನ್ನೋಂಥದ್ದನ್ನ ಇವತ್ತು ಹೇಳಿ ಅದನ್ನು ಒಂದು ಪ್ರಚಾರ ತಗೊಂಡು ಆ ಒಂದು ನಿಟ್ಟಿನಲ್ಲಿ ಬಹಳ ಕೆಲಸ ಆಗ್ತಾ ಇದೆ. ಇದು ಏನೂ ಹೇಳದೇ ನಮ್ಮ ಹಿರಿಯರು ಗುಡಿ ಕೈಗಾರಿಕೆಗಳನ್ನ ಈಗೇನು ನಮ್ಮ ಒಂದು ಎಣ್ಣೆ ತೆಗೆಯುವಂಥ ವೃತ್ತಿ ಇದೆ, ಗಾಣಿಗರ ಒಂದು ವೃತ್ತಿ, ಪ್ಲಸ್ ಇದರ ನಂತರ ನೇಕಾರಿಕೆ ಇರ್ಬೋದು, ಮಡಿಕೆ ಕುಂಬಾರಿಕೆ ಇರ್ಬೋದು, ಈ ಥರ ಎಲ್ಲ ಒಂದು ವೃತ್ತಿಗಳನ್ನ ನಾವು ಮತ್ತೆ ಹಳ್ಳಿಗಳಲ್ಲಿ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾರು ಇವತ್ತೆಲ್ಲ ಪಟ್ಟಣಗಳಿಗೆ ವಲಸೆ ಹೋಗ್ತಾ ಇದೀವಿ ಅದನ್ನೆಲ್ಲ ನಾವು ನಿಲ್ಲಿಸಿ ಹಳ್ಳಿಗಳಲ್ಲೇ ಒಂದು ಬದುಕನ್ನು ಕಟ್ಕೋಬೋದು. ನಮ್ಮ ಥರ 3 ಜನ ನಾವುಗಳೇ ಬಂದು ಪಟ್ಟಣಗಳಿಂದ ಬಂದು ಹಳ್ಳಿಲಿ ಸೆಟ್ಲಾಗಿ ಒಂದು ಸುಸ್ಥಿರ ಬದುಕನ್ನು ಕಟ್ಕೊಂಡಿದ್ದೀವಿ ಅಂದರೆ ಹಳ್ಳಿಗಳಲ್ಲೇ ಇರ್ತಕ್ಕಂಥವ್ರು ನೀವು ಇನ್ನೂ ತುಂಬ ಚೆನ್ನಾಗಿ ನಮಗಿಂತ ಫಾಸ್ಟಾಗಿ ನೀವು ನಿಮ್ಮ ಒಂದು ಹಳ್ಳಿಗಳಲ್ಲಿ ಬದುಕನ್ನು ಕಟ್ಕೋಬೋದು. ಬಟ್ ಅದನ್ನು ನೋಡುವಂಥ ದೃಷ್ಟಿನ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಹಳ್ಳಿಗಳಲ್ಲೇ ಕೂಡ ಎಲ್ಲದೂ ಇದೆ. ಇನ್ನೊಂದು 5-10 ವರ್ಷ ಹೋದರೆ ನೋಡ್ತು ಅಂತಂದರೆ ನಮಗೆ ಇವತ್ತು ಏನು ಬೇರೆ ಬೇರೆ ಸಾಫ್ಟ್ವೇರ್ಗೆ ಡಿಮ್ಯಾಂಡ್ ಇದೆ, ಐಟಿಗೆ ಡಿಮ್ಯಾಂಡ್ ಇದೆ ಅನ್ನೋಂಥದ್ದು ಹೇಳ್ತಿದ್ವಿ. ನೆಕ್ಸ್ಟ್ ಒಂದು ದಿನ ಬರುತ್ತೆ ಕೃಷಿಗೆ ಡಿಮ್ಯಾಂಡ್ ಬರ್ತಾ ಇದೆ ಅಂಥೇಳಿ. ಸೊ ಮುಂದೊಂದು ದಿನ ನಾವು ಈಗೇನು ಒಂದು ದಿಟ್ಟ ಹೆಜ್ಜೆನ ಇಟ್ಟಿದ್ದೀವಿ, ನೀವು ಇದನ್ನೇ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ನಿಮಗೆ ನಿಮ್ಮ ಯಾವುದೋ ಒಂದು ಕನಸುಗಳಿರುತ್ತೆ, ನಿಮ್ಗೆ ಯಾವುದೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಏನೋ ಘಟನೆ ನಡೆದಿರುತ್ತೆ, ಅದನ್ನು ಇಟ್ಕೊಂಡು ನೀವು ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ಒಳ್ಳೆಯ ಒಂದು ಕೃಷಿ ಮಾಡ್ಬೋದು, ನೈಸರ್ಗಿಕ ಕೃಷಿ ಮಾಡ್ಬೋದು, ಅಥವಾ ಗುಡಿ ಕೈಗಾರಿಕೆಗಳು ನ ಮಾಡಿ ನೀವೇ ಒಂದು ಸ್ವಾವಲಂಬಿ ಜೀವನವನ್ನು ಸಾಗಿಸಬೇಕು ಅನ್ನೋಂಥದ್ದು ಒಂದು ನನ್ನ ಪುಟ್ಟ ಕೋರಿಕೆ ನಿಮ್ಮಲ್ಲೆಲ್ಲ. ಈಗ ಎಷ್ಟೋ ಜನ ಯುವಕರು ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಿರ್ತಾರೆ, ಅವರೇನಾದ್ರು ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮಿಂದ ತರಬೇತಿ ಪಡಿಬೇಕು ಮತ್ತು ಹೆಚ್ಚಿನ ಮಾಹಿತಿ ಪಡಿಬೇಕು ಅನ್ನುವಂಥ ಒಂದು ಆಸೆಯಲ್ಲಿ ಇರ್ತಾರೆ. ಅಂಥವ್ರಿಗಾಗಿ ಮೊದಲಿಗೆ ಮಹೇಶ್ ಅವರೇ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9972374918. ರಿಪೀಟ್ ಮಾಡ್ತೀನಿ ಕನ್ನಡದಲ್ಲಿ ಹೇಳಿ. 9973724918. 9972374 4918 ಇದು ಮಹೇಶ್ ಅವರ ದೂರವಾಣಿ ಸಂಖ್ಯೆ. ನವೀನ್ ಕುಮಾರ್ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ. ನನ್ನ ಮೊಬೈಲ್ ನಂಬರು 9459111771 9945811771 9945811771 ಇದು ನಮ್ಮ ಸಂಪರ್ಕ ಸಂಖ್ಯೆ. ಆದರೆ ನಮ್ಮನ್ನು ನೀವು ನೇರವಾಗಿ ನಮ್ಮ ವೆಬ್ಸೈಟ್ಗಳನ್ನು ನೋಡೋದ್ರ ಮೂಲಕನೂ ಭಾಳಷ್ಟು ವಿಷಯ ತಿಳ್ಕೋಬೋದು. desiri.in www.desiri.in ಅನ್ನಂಥದ್ದು ನಮ್ಮ ವೆಬ್ಸೈಟು. ನೀವು ಏನೇ ಪದಾರ್ಥಗಳು ನಮ್ಮ ಕೆಲಸ ಕಾರ್ಯಗಳನ್ನ ನೋಡಬೇಕು ಅಂತಂದ್ರೂ ಕೂಡ ಇಲ್ಲಿ ದೊರೆಯುತ್ತೆ. ಆರ್ಡರ್ನೂ ಕೂಡ ನೀವು ಆನ್ಲೈನಲ್ಲಿ ಮಾಡ್ಬೋದು. ನಾವು ನಿಮಗೆ ವಾಪಸ್ಸು ಕರೆ ಮಾಡಿ ನಾವೇ ನಿಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ. ಒಳ್ಳೆಯದು ನವೀನ್ ಕುಮಾರ್ ಅವರೇ ಹಾಗೂ ಮಹೇಶ್ ಅವರೇ, ಇದುವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಈ ಒಂದು ರಾಸಾಯನಿಕ ಮುಕ್ತ ಹಾಗೂ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಏನು ಈ ಹಿಂದೆ ಎಲ್ಲ ಖಾದ್ಯದ ಎಣ್ಣೆಗಳನ್ನು ನಾವೇ ತಯಾರಿಸ್ಕೊಳ್ತಾ ಇದ್ದೋ ಆ ಒಂದನ್ನು ಮರೆತು ಹೋಗಿರೋದನ್ನ ಪುನರುತ್ಥಾನದ ಹಾದಿಯಲ್ಲಿ ನೀವಿದ್ದೀರಿ. ನಿಮಗೆ ಇನ್ನೂ ಯಶಸ್ಸು ಗಳಿಸಲಿ. ಹಾಗೆ ಇದೇ ರೀತಿಯಾಗಿ ನಿಮ್ಮನ್ನು ನೋಡಿ ಪ್ರೇರಣೆಗೊಂಡು ಪ್ರತಿ ಗ್ರಾಮಗಳಲ್ಲೂ ಕೂಡ